ಐವತ್ತು ನಿಮಿಷ ನಮ್ಮ ರೈತ ಬಂಧುಗಳಿಗಾಗಿ ಕಾರ್ಯಕ್ರಮ ಕಿಸಾನ್ ವಾಣಿ. ಮ್ಯೂಕೋರ್ಮೈಕೋಸಿಸ್ ಕಪ್ಪು ಶಿಲೀಂಧ್ರ ಸೋಂಕು ಸಾಂಕ್ರಾಮಿಕವಲ್ಲ. ನಿಯಂತ್ರಣದಲ್ಲಿ ಇಲ್ಲದ ಸಕ್ಕರೆ ಕಾಯಿಲೆ ಸೋಂಕಿಗೆ ರಹದಾರಿ ಎಚ್ಚರ. ಅತಿಯಾದ ಸ್ಟೆರಾಯ್ಡ್ ಬಳಕೆ ರೋಗ ನಿರೋಧಕ ಶಕ್ತಿಯನ್ನು ಕುಂಠಿತಗೊಳಿಸುತ್ತದೆ. ಜಾಗ್ರತೆ ಇರಲಿ. ಶೀಘ್ರ ಪತ್ತೆ ಮತ್ತು ಚಿಕಿತ್ಸೆಯಿಂದ ಕಪ್ಪು ಶಿಲೀಂಧ್ರ ಸೋಂಕು ಸಂಪೂರ್ಣವಾಗಿ ಗುಣವಾಗುತ್ತದೆ. ಮಾಸ್ಕ್ ಧರಿಸಿ, ಅಂತರ ಪಾಲಿಸಿ, ಸ್ವಚ್ಛತೆ ಕಾಪಾಡಿ, ಸ್ವಯಂ ಪ್ರೇರಿತರಾಗಿ ಲಸಿಕೆ ಪಡೆಯಿರಿ. ಹೆಚ್ಚಿನ ಮಾಹಿತಿಗೆ ಆರೋಗ್ಯ ಸಹಾಯವಾಣಿ 104ಕ್ಕೆ ಕರೆ ಮಾಡಿ. ಕರ್ನಾಟಕ ಸರ್ಕಾರದ ಆರೋಗ್ಯ ಮತ್ತು ಕುಟುಂಬ ಕಲ್ಯಾಣ ಇಲಾಖೆಯ ಪ್ರಕಟಣೆ. ಓಹೋಹೋ, ಎಲ್ಲಿಗೆ ಹೊರಟೆ ನಿಂಗಣ್ಣ? ಏನಿಲ್ಲ ಅಣ್ಣ, ವ್ಯವಸಾಯಕ್ಕಾಗಿ ಸ್ವಲ್ಪ ಹಣ ಬೇಕಾಗಿತ್ತು. ಸಾಹುಕಾರಿಂದ ಸಾಲ ತರಕ್ ಹೋಗ್ತಾ ಇದ್ದೀನಿ. ಬ್ಯಾಂಕಿಗೆ ಹೋಗಿ KCC ಅಂದ್ರೆ ಕಿಸಾನ್ ಕ್ರೆಡಿಟ್ ಕಾರ್ಡ್ ಮಾಡಿಸ್ಕೋಬೋದೇನಪ್ಪ? KCC ಮಾಡಿಸ್ಕೊಂಡ್ರೆ ಏನ್ ಉಪಯೋಗ ಆಗುತ್ತೆ ಅಣ್ಣ? ಸಾಲ ಸಿಗುತ್ತೆ, ಕೃಷಿ ಪಶುಪಾಲನೆ ಮತ್ತು ಮೀನು ಸಾಕಾಣಿಕೆಗೆ ಬಹಳ ಉಪಯೋಗ ಬರುತ್ತಪ್ಪ. ಸಮಯಕ್ಕೆ ಸರಿಯಾಗಿ ಕಂತು ಕಟ್ಟಿದ್ರೆ ಬಡ್ಡಿನಲ್ಲಿ ಕೂಡ ರಿಯಾಯಿತಿ ಸಿಗುತ್ತೆ. ಕಡಿಮೆ ಬಡ್ಡಿಯಲ್ಲೇ ಹೆಚ್ಚು ಲಾಭ ಅಲ್ವೇ? ಹಳ್ಳಿ ಮುಂದುವರೆದರೆ ದೇಶವೂ ಮುಂದುವರಿಯುತ್ತದೆ. ನಬಾರ್ಡ್ ಕರ್ನಾಟಕ ಇವರಿಂದ ಜನಹಿತಕ್ಕಾಗಿ ಜಾರಿ. ಕೊರೋನಾ ಸಾಂಕ್ರಾಮಿಕ ಹರಡುತ್ತಿರುವ ಈ ಸಮಯದಲ್ಲಿ ಕೆಲಸ ಕಳೆದುಕೊಂಡು ಸಂಕಷ್ಟದಲ್ಲಿದ್ದೀರಾ? ಚಿಂತೆ ಬೇಡ, ಇಂದೇ ಜಾಬ್ ಕಾರ್ಡ್ ಮಾಡಿಸಿ ಮಹಾತ್ಮ ಗಾಂಧಿ ನರೇಗಾ ಯೋಜನೆಯಡಿ ಉದ್ಯೋಗಕ್ಕಾಗಿ ಅರ್ಜಿ ಸಲ್ಲಿಸಿ. ವರ್ಷಕ್ಕೆ ಕುಟುಂಬವೊಂದಕ್ಕೆ 100 ದಿನಗಳ ಉದ್ಯೋಗ ಖಚಿತ. ದಿನಕ್ಕೆ 289 ರೂಪಾಯಿಗಳನ್ನು ನಿಮ್ಮ ಬ್ಯಾಂಕ್ ಖಾತೆಗೆ ಜಮಾ ಮಾಡಲಾಗುತ್ತದೆ. ಹೆಣ್ಣು ಗಂಡಿಗೆ ಸಮಾನ ಕೂಲಿ. ಆಸಕ್ತರು ಇಂದೇ ನಿಮ್ಮ ಹತ್ತಿರದ ಗ್ರಾಮ ಪಂಚಾಯಿತಿ ಸಂಪರ್ಕಿಸಿ. ಉಚಿತ ಸಹಾಯವಾಣಿ 1800-525-6666 ಅಥವಾ ಕಾಯಕ ಮಿತ್ರ ಮೊಬೈಲ್ ಆಪ್ ಬಳಸಿ. ಕರ್ನಾಟಕ ಸರ್ಕಾರದ ಗ್ರಾಮೀಣಾಭಿವೃದ್ಧಿ ಮತ್ತು ಪಂಚಾಯತ್ ರಾಜ್ ಇಲಾಖೆಯ ಪ್ರಕಟಣೆ. ಆತ್ಮೀಯ ರೈತ ಬಂಧುಗಳಿಗೆ ನಮಸ್ಕಾರ. ಕಿಸಾನ್ ವಾಣಿಯ ಇಂದಿನ ಸಂಚಿಕೆಗೆ ತಮಗೆಲ್ಲ ಸ್ವಾಗತ. ಮೊದಲಿಗೆ ಅಡಿಕೆ ತೋಟದ ನಿರ್ವಹಣೆಯ ಕುರಿತು ವಿಟ್ಲದ ಸಿಪಿಸಿಆರ್ಐನಲ್ಲಿ ವಿಜ್ಞಾನಿಯಾಗಿರುವ ಡಾ ಭವಿಷ್ಯ ಅವರೊಂದಿಗಿನ ಸಂದರ್ಶನವನ್ನು ಕೇಳೋಣ. ಡಾ ಭವಿಷ್ಯ ಅವರೇ ನಮಸ್ಕಾರ. ನಮಸ್ತೆ. ಅಡಿಕೆ ಕರಾವಳಿ ಜಿಲ್ಲೆಯ ಒಂದು ಪ್ರಮುಖವಾದಂತಹ ವಾಣಿಜ್ಯ ಬೆಳೆ ಅಂತಲೇ ಹೇಳಬೇಕು. ಕಳೆದ 16 ವರ್ಷಗಳಿಂದ ಅಡಿಕೆ ಬೆಳೆಯನ್ನ ಬೆಳ್ಕೊಂಡು ಬಂದಂತವರಿದ್ದಾರೆ. ಆದರೆ ವೈಜ್ಞಾನಿಕವಾಗಿ ಅಡಿಕೆ ಕೃಷಿಯನ್ನ ಯಾವ ರೀತಿ ಮಾಡಬೇಕು, ಸಮಗ್ರ ಕೀಟ ರೋಗಗಳ ನಿರ್ವಹಣೆ ಮಾಡುವಂತಹದ್ದು, ಪೋಷಕಾಂಶಗಳ ನಿರ್ವಹಣೆ ಮಾಡುವಂತಹದ್ದು, ಇದೆಲ್ಲರ ಬಗ್ಗೆಯೂ ಕೂಡ ವೈಜ್ಞಾನಿಕವಾದಂತಹ ತಿಳುವಳಿಕೆ ಹೆಚ್ಚಿನವರಿಗೆ ಇಲ್ಲದೆ ಹೋಗಬಹುದು. ಈ ದೃಷ್ಟಿಯಿಂದ ಇವತ್ತಿನ ನಮ್ಮ ಮಾತುಕತೆಯನ್ನ ಮಾಡೋಣ. ಅಡಿಕೆ ಬೆಳೆಯ ಒಂದು ಪ್ರಾಮುಖ್ಯತೆ ಏನು, ಇದರ ಒಂದು ವೈಜ್ಞಾನಿಕ ಬೇಸಾಯ ಕ್ರಮ ಅಂದ್ರೆ ಏನು, ಈ ಬಗ್ಗೆ ನಮ್ಮ ಕೇಳುಗರಿಗೆ ಮಾಹಿತಿ ಮಾಡಿಕೊಡಿ. ಅಡಿಕೆ ಒಂದು ಬಹುವಾರ್ಷಿಕ ಬೆಳೆ, ಹಾಗಾಗಿ ದೀರ್ಘಕಾಲದ ಬೆಳೆ ಆದ ಕಾರಣ ನಾವು ಮುಂಜಾಗ್ರತೆ ಕ್ರಮವಾಗಿ ಅದಕ್ಕೆ ಏನೇನು ವೈಜ್ಞಾನಿಕವಾಗಿ ನಾವು ಯೋಜನೆಗಳನ್ನು ಮಾಡಬೇಕು ಅದನ್ನು ಮುಂಚಿತವಾಗಿ ಮಾಡಬೇಕಾಗ್ತದೆ. ಯಾಕಂತ ಹೇಳಿದ್ರೆ ಒಮ್ಮೆ ನಾವು ಎಡವಿದ್ರೆ, ಪ್ರಾಥಮಿಕ ಹಂತದಲ್ಲಿ ಎಡವಿದ್ರೆ ಅದರ ಫಲವನ್ನು ನಾವು ಬಹುವರ್ಷಗಳ ಕಾಲ ಅನುಭವಿಸಬೇಕಾಗ್ತದೆ. ಹಾಗಾಗಿ ಪ್ರಾರಂಭಿಕ ಹಂತದಲ್ಲಿ ಸರಿಯಾದ ಯೋಚನೆಗಳು ಮಾಡಿಕೊಂಡು ಯೋಜನಾಬದ್ಧವಾಗಿ ನಾವು ವೈಜ್ಞಾನಿಕ ಕ್ರಮಗಳನ್ನು ಅನುಸರಿಸಿಕೊಂಡು ಕೃಷಿಯನ್ನು ಮಾಡಿದರೆ ಖಂಡಿತವಾಗೂ ಕೂಡ ಒಳ್ಳೆಯ ಇಳುವರಿಯನ್ನು, ಸುಸ್ಥಿರ ಇಳುವರಿಯನ್ನು ನಾವು ಅಡಿಕೆಯಲ್ಲಿ ಪಡೆಯಲಿಕ್ಕೆ ಸಾಧ್ಯತೆ ಇದೆ. ಒಂದು ಹೇಳಿದ್ರೆ ನಾವು ಯಾವ ಜಾಗದಲ್ಲಿ ಅಡಿಕೆ ಕೃಷಿಯನ್ನು ಮಾಡ್ತಿದ್ದೇವೆ ಅನ್ನೋದನ್ನು ಮೊದಲಿಗೆ ನಾವು ಗಮನದಲ್ಲಿಟ್ಕೋಬೇಕು. ಒಂದು ವೇಳೆ ನಾವು ಗಟ್ಟಿ ಮಣ್ಣಲ್ಲಿ ಅಂತ ಹೇಳಿದ್ರೆ ಜಂಬಿಟ್ಟಿಗೆ ಮಣ್ಣು ಅಂತ ಹೇಳಿದ್ರೆ ಅಥವಾ ಮುರಮಣ್ಣು ಅಂತ ಹೇಳ್ತಾರೆ, ಅಂತ ಜಾಗದಲ್ಲಿ ಅಥವಾ ಗುಡ್ಡ ಪ್ರದೇಶದಲ್ಲಿ ನಾವು ತೋಟವನ್ನು ಮಾಡುವುದಿದ್ರೆ ಗುಂಡಿಯ ಆಳ ಅಥವಾ ಅದರ ಅಳತೆ ಕೂಡ ಅಥವಾ ಅದರ ಗಾತ್ರ ಕೂಡ ಬಹಳ ಮುಖ್ಯ. ಸಾಮಾನ್ಯವಾಗಿ ಇಂಥ ಗಟ್ಟಿ ನೆಲದಲ್ಲಿ ನಾವು 3 ಘನಅಡಿಯ ಗುಂಡಿಗಳನ್ನು ಮಾಡಬೇಕಾಗ್ತದೆ. ಒಂದು ವೇಳೆ ಜೌಗು ಪ್ರದೇಶ ಅಥವಾ ಹಿಂದೆ ಕೊಳಕೆ ಗದ್ದೆ ಇರಬಹುದು, ಮಜಲ್ ಗದ್ದೆಗಳಿರಬಹುದು, ಇಂತಹ ಗದ್ದೆಯನ್ನ ಪರಿವರ್ತನೆ ಮಾಡಿ ಅಡಿಕೆ ಕೃಷಿ ಮಾಡೋದಿದ್ರೆ ನಾವು 2 ಘನಅಡಿಯ ಗುಂಡಿಗಳನ್ನು ಮಾಡಬೇಕಾಗ್ತದೆ. ಯಾಕಂತ ಹೇಳಿದ್ರೆ ನೀರಿನ ಮಟ್ಟ ಹೆಚ್ಚಿರ್ತದೆ, ಹಾಗಾಗಿ ಆಳದ ಗುಂಡಿಯ ಅವಶ್ಯಕತೆ ಅಲ್ಲಿ ಇರುವುದಿಲ್ಲ. ಮತ್ತೆ ಸರಿಸುಮಾರು ಸಾಮಾನ್ಯವಾಗಿ ನಾವು ನೋಡುವಂತಹ ಕೆಂಪು ಮಣ್ಣು ಇರಬಹುದು ಅಥವಾ ಸ್ವಲ್ಪ ನುಸುಳು ಮಣ್ಣನ್ನು ಹೇಳುತ್ತೇವೆ, ಅಂತ ಜಾಗದಲ್ಲಿ 2.5 ಘನಅಡಿಯ ಗುಂಡಿ ಕೂಡ ಸಾಕಾಗ್ತದೆ. ಹಾಗಾಗಿ ಭೌಗೋಳಿಕ ರಚನೆಗಳಿರಬಹುದು, ಮಣ್ಣಿನ ನೀರಿನ ಮಟ್ಟ ಮತ್ತೆ ಮಣ್ಣಿನ ರಚನೆ, ಇವುಗಳನ್ನ ನಾವು ಗಮನದಲ್ಲಿಟ್ಕೊಂಡು ಎಷ್ಟು ಗಾತ್ರದ ಗುಂಡಿ ಬೇಕು ಎನ್ನುವುದನ್ನು ನಾವು ನಿರ್ಧಾರ ಮಾಡಬೇಕಾಗ್ತದೆ. ನೆಡುವಂತಹ ಒಂದು ಸೂಕ್ತ ಸಮಯ ಯಾವುದು? ಸಾಮಾನ್ಯವಾಗಿ ನಾವು ಹೇಳುವಂತದ್ದು ಜೂನ್ ತಿಂಗಳು, ಮತ್ತೆ ಸೆಪ್ಟೆಂಬರ್ ಅಕ್ಟೋಬರ್ ಅಂತ ಹೇಳಿ. ಇದು ಕೂಡ ಎಲ್ಲದಕ್ಕೂ ಕೂಡ ಒಂದೇ ರೀತಿ ಅಂತಲ್ಲ. ಸಾಮಾನ್ಯವಾಗಿ ಗುಡ್ಡೆ ಪ್ರದೇಶಗಳಿರಬಹುದು ಅಥವಾ ಚೆನ್ನಾಗಿ ನೀರು ಬಸಿದು ಹೋಗುವಂತಹ ಪ್ರದೇಶಗಳಿದ್ರೆ ಅಂತಹ ಪ್ರದೇಶಗಳಲ್ಲಿ ನಾವು ಜೂನ್ ತಿಂಗಳಲ್ಲಿ ನೆಡಬಹುದು. ಆದರೆ ಜೌಗು ಪ್ರದೇಶ ಇರಬಹುದು, ನೀರಿನ ಮಟ್ಟ ಹೆಚ್ಚಿರುವಂತಹ ಮತ್ತು ಚೆನ್ನಾಗಿ ನೀರು ಬಸಿದು ಹೋಗದಿರುವಂತಹ ಪ್ರದೇಶಗಳಿದ್ರೆ ಅಲ್ಲಿ ನಾವು ಸೆಪ್ಟೆಂಬರ್ ಅಕ್ಟೋಬರ್ ತಿಂಗಳಲ್ಲಿ ಗಿಡ ನೆಡಬಹುದು. ಇನ್ನೊಂದು ಮುಖ್ಯ ವಿಚಾರ ಅಂತ ಹೇಳಿದ್ರೆ, ನಾವು ಅದೇ ವರ್ಷ ಮಾಡಿದಂತಹ ಸಸಿಗಳಿದ್ರೆ ಅಂತ ಹೇಳಿದ್ರೆ, ಡಿಸೆಂಬರ್ ಜನವರಿ ನಾವು ಒಂದು ವೇಳೆ ಅಡಿಕೆಯನ್ನ ಬೀಜ ಅಡಿಕೆಯನ್ನು ಆಯ್ಕೆ ಮಾಡಿ ಅದನ್ನ ಸಸಿ ಮಾಡಿದ್ರೆ ಅದು ಜೂನ್ ತಿಂಗಳಿಗೆ ಕೇವಲ 5-6 ತಿಂಗಳಾಗ್ತದೆ, ಅದು ನೆಡ್ಲಿಕ್ಕೆ ಸೂಕ್ತ ಅಲ್ಲ. ಹಾಗಾಗಿ ಅದೇ ವರ್ಷದ ಸಸಿಗಳನ್ನ ನಾವು ನೆಡ್ಲಿಕ್ಕೆ ನಾವು ಉಪಯೋಗಿಸಿದ್ರೆ ಸೆಪ್ಟೆಂಬರ್ ಅಕ್ಟೋಬರ್ ತಿಂಗಳು ಹೆಚ್ಚು ಸೂಕ್ತವಾದಂತಹ ಒಂದು ಸಮಯ. ಒಂದು ವೇಳೆ ಆ ಸಮಯದ ನಮಗೆ ಗಿಡ ನೆಡಲಿಕ್ಕೆ ಸಾಧ್ಯ ಆಗದೇ ಇದ್ರೆ ಮುಂದಿನ ತಿಂಗಳಲ್ಲಿ ನೆಡುವಂತಹ ಒಂದು ಕೆಲವೊಂದು ಅನಿವಾರ್ಯತೆ ಬರ್ತದೆ. ಅಂತ ಸಮಯದಲ್ಲಿ ನೀರಾವರಿ ಬಹಳ ಮುಖ್ಯ. ಗುಂಡಿ ತೆಗೆದು ಗಿಡ ನೆಡುವುದಕ್ಕಿಂತ ಮುಂಚಿತವಾಗಿ ನೀರಾವರಿ ವ್ಯವಸ್ಥೆಯನ್ನು ನಾವು ಸರಿಯಾಗಿ ಮಾಡಬೇಕಾಗ್ತದೆ. ಅಥವಾ ಒಂದು ವೇಳೆ ಹನಿ ನೀರಾವರಿ ಇದ್ರೆ ಒಳ್ಳೆಯದು, ಅದಕ್ಕಿಂತ ಗಿಡ ನೆಡುವ ಮುಂಚೆನೆ ಹನಿ ನೀರು ವ್ಯವಸ್ಥೆ ಮಾಡಬೇಕು. ಒಂದು ವೇಳೆ ನೀರಾವರಿ ವ್ಯವಸ್ಥೆ ಮಾಡ್ಲಿಕ್ಕೆ ಆಗದಿದ್ರೆ ಪರ್ಯಾಯ ನೀರಾವರಿ ವ್ಯವಸ್ಥೆಗಳನ್ನ ನಾವು ಮಾಡಬೇಕಾಗ್ತದೆ. ಅಂತ ಹೇಳಿದ್ರೆ ಬುಡಕ್ಕೆ ನೀರು ಹಿಡಿಯುವಂತದಿರಬಹುದು ಅಥವಾ ಇನ್ನಿತರ ಯಾವ್ದಾದ್ರು ಒಂದು ಪರ್ಯಾಯ ವ್ಯವಸ್ಥೆಗಳು ಮಾಡಿಕೊಂಡ್ರೆ ಗಿಡದ ಬೆಳವಣಿಗೆ ಚೆನ್ನಾಗಿರ್ತದೆ. ಯಾಕಂತ ಹೇಳಿದ್ರೆ ಗಿಡ ನೆಟ್ಟ ಮೇಲೆ ಸರಿಯಾದ ನೀರಿನ ಅದಕ್ಕೆ ಪ್ರಮಾಣ ಸಿಗದಿದ್ರೆ ಖಂಡಿತವಾಗೂ ಕೂಡ ಗಿಡ ಬೆಳವಣಿಗೆ ಚೆನ್ನಾಗಾಗುದಿಲ್ಲ. ಅಂದ್ರೆ ಬೇಸಿಗೆಯಲ್ಲೂ ಕೂಡ ಗಿಡವನ್ನು ನಾಟಿ ಮಾಡೋದಕ್ಕೆ ಅವಕಾಶ ಇದೆ? ಸರಿಸುಮಾರು ಅಕ್ಟೋಬರ್ ನವೆಂಬರ್ ಡಿಸೆಂಬರ್ ತನಕ ನಾಟಿ ಮಾಡಲಿಕ್ಕೆ ಅವಕಾಶ ಇದೆ. ಆದ್ರೆ ನೆರಳು ಕೊಡಬೇಕಾಗ್ತದೆ, ನೀರು ಚೆನ್ನಾಗಿ ಕೊಡಬೇಕಾಗ್ತದೆ. ನೆರಳು ಕೂಡ ಬಹಳ ಮುಖ್ಯವಾದಂತಹ ವಿಚಾರ. ಈ ಸಸಿಯನ್ನ ವೈಜ್ಞಾನಿಕವಾಗಿ ನೆಡುವಂತಹ ವಿಧಾನ ಹೇಗೆ? ಈಗ ನಾವು ಗುಂಡಿ ತೆಗೆಯುವಾಗ ಕೂಡ ಒಂದು ವಿಚಾರವನ್ನ ನಾವು ಪರಿಗಣನೆ ತಗೊಳ್ಬೇಕು. ಒಂದಂತ ಹೇಳಿದ್ರೆ ಮೇಲ್ಮಣ್ಣು ಯಾವತ್ತೂ ಕೂಡ ಫಲವತ್ತಾದ ಮಣ್ಣು ಅಂತದ್ದು ಒಂದು ಗಮನಿಸಬೇಕಂತ ಅಂಶ. ಹಾಗಾಗಿ 50% ಅಂತ ಹೇಳಿದ್ರೆ ಶೇಕಡ 50% ಮಣ್ಣು ಅಂತ ಹೇಳಿದ್ರೆ 3 ಗಣಾಡಿಯ ಒಂದು ಗುಂಡಿ ಇದ್ರೆ 1.5 ಗಣಾಡಿಯ ಮಣ್ಣನ್ನ ಒಂದು ಭಾಗಕ್ಕೆ ಹಾಕಿ ಅದರ ವಿರುದ್ಧಕ್ಕೆ ಕೆಳ ಭಾಗದ ಮಣ್ಣನ್ನ ನಾವು ಇನ್ನೊಂದು ಅದಕ್ಕೆ ವಿರುದ್ಧ ದಿಕ್ಕೆ ಹಾಕಬೇಕಾಗ್ತದೆ. ಗುಂಡಿ ತೆಗೆದ ನಂತರ ಮೇಲ್ಭಾಗದ ಮಣ್ಣನ್ನು ವಾಪಸ್ ಅದಕ್ಕೆ ಗುಂಡಿಗೆ ಹಾಕಬೇಕು ಮತ್ತು ಅದಕ್ಕೆ ಸಾವಯವ ಗೊಬ್ಬರವನ್ನು ಹಾಕಿ ರಾಕ್ ಫಾಸ್ಫೇಟ್ 100 ಗ್ರಾಂ ತರ ಅಷ್ಟು ಹಾಕಿ ಚೆನ್ನಾಗಿ ಮಿಶ್ರಣ ಮಾಡಿ ಮಧ್ಯದಲ್ಲಿ ಒಂದು ಸಣ್ಣ ಗುಣಿ ಮಾಡಿ ಅದರಲ್ಲಿ ಗಿಡ ನೆಟ್ಟು ಅದನ್ನು ಒತ್ತುವಂಥದ್ದು ಸರಿಯಾದ ಒಂದು ಕ್ರಮ. ಆಮೇಲೆ ಸೊಪ್ಪುಗಳನ್ನು ಹಾಕಿ ನೀರು ಕೊಡುವಂಥದ್ದು ಒಂದು ಸರಿಯಾದ ಕ್ರಮ. ಮತ್ತೆ ನಾವು ನೆರಳನ್ನು ಕೊಡೋದು ಕೂಡ ಪ್ರಥಮ ವರ್ಷ ಮತ್ತು 2ನೇ ವರ್ಷದಲ್ಲಿ ಬಹಳ ಮುಖ್ಯವಾಗಿರುವಂಥದ್ದು. ತೆಂಕು ಕಟ್ಟಿದ್ರೆ ಅಷ್ಟೊಂದು ಸಮಸ್ಯೆಗಳಾಗುವುದಿಲ್ಲ, ಆದರೆ ಇತ್ತೀಚಿನ ದಿನಗಳಲ್ಲಿ ಈ ಸಾಂಪ್ರದಾಯಿಕವಾಗಿ ಬೆಳೆದಂತಹ ಪ್ರದೇಶದಿಂದ ಬೇರೆ ಕಡೆ ಬೆಳೀತಿದ್ದಾರೆ ಅಂತ ಹೇಳಿದ್ರೆ ಗುಡ್ಡ ಜಾಗದಲ್ಲಿ ಬೆಳೀತಿದ್ದಾರೆ, ತೆಂಕು ಬಿಸಿಲು ಹೆಚ್ಚಾಗಿ ಬೀಳುವಂತಹ ಒಂದು ಪ್ರದೇಶದಲ್ಲಿ ಕೂಡ ಬೆಳೀತಿದ್ದಾರೆ, ಅಂತಹ ಸಂದರ್ಭದಲ್ಲಿ ಬಹಳ ಮುಖ್ಯವಾಗಿ ನಾವು ನೆರಳನ್ನು ಕೂಡ ಮಾಡಬೇಕಾದಂಥದ್ದು ಗಿಡದ ಬೆಳವಣಿಗೆಗೆ ಬಹಳ ಮುಖ್ಯ. ಯಾಕಂತ ಹೇಳಿದ್ರೆ ಒಂದು ಸರಿ ಅದಕ್ಕೆ ಕಾಂಡಕ್ಕೆ ಒಂದು ತೊಂದರೆ ಆದ್ರೆ ಅದು ಬಹುವಾರ್ಷದಕ್ಕೆಲ್ಲ ಹಾಗೆ ಹೇಳುತ್ತದೆ. ಯಾಕಂತ ಹೇಳಿದ್ರೆ ಅದರ ಬೆಳವಣಿಗೆ ನಂತರ ಆಗುದಿಲ್ಲ, ಜೊತೆಗೆ ಗಾಳಿಗೂ ಕೂಡ ಮುರಿದು ಹೋಗುವಂತಹ ಸಾಧ್ಯತೆಗಳು ಇರ್ತವೆ. ಆಮೇಲೆ ಈಗ ಈ ಪೋಷಕಾಂಶಗಳ ಒಂದು ಸಮಗ್ರ ನಿರ್ವಹಣೆ ಅಂದ್ರೆ ಏನೇನು ಮಾಡಬೇಕಾಗ್ತದೆ? ನಾನು ಆಗ ಹೇಳಿದ ಹಾಗೆ ಅಡಿಕೆ ಒಂದು ಬಹುವಾರ್ಷಿಕ ಬೆಳೆ, ಪ್ರಾಥಮಿಕ ಹಂತದಲ್ಲಿ ನಾವು ಪೋಷಕಾಂಶಗಳನ್ನು ಸರಿಯಾಗಿ ನಿರ್ವಹಣೆ ಮಾಡಬೇಕಾಗ್ತದೆ. ಯಾಕಂತ ಹೇಳಿದ್ರೆ ಸ್ವಲ್ಪ ಸಮಯದ ಕಾಲ ನಾವು ಅದನ್ನ ಸರಿಯಾಗಿ ಪೋಷಕಾಂಶ ನಿರ್ವಹಣೆ ಮಾಡದೆ ಒಮ್ಮೆಲೆ ಹೆಚ್ಚಿನ ಪೋಷಕಾಂಶ ಕೊಡುವಂತದ್ದು ಕೂಡ ಮರದ ಶಾರೀರಿಕ ಬೆಳವಣಿಗೆ ಮತ್ತು ಉತ್ಪಾದಕ ಬೆಳವಣಿಗೆ ಎರಡಕ್ಕೂ ಕೂಡ ಒಳ್ಳೇದಲ್ಲ. ಹಾಗಾಗಿ ಪ್ರಾಥಮಿಕ ಸಮಯದಿಂದಲೂ ಕೂಡ ಆ ಮರಕ್ಕೆ ಎಷ್ಟು ನಾವು ಗೊಬ್ಬರ ಕೊಡಬೇಕು, ಯಾವ ಪ್ರಮಾಣದಲ್ಲಿ ಕೊಡಬೇಕು ಅನ್ನೋದು ಕೂಡ ಮುಖ್ಯ. ಸಮತೋಲಿತವಾಗಿ ನಾವು ಕೊಟ್ಟರೆ ಮಾತ್ರ ಅದನ್ನ ಪೋಷಕಾಂಶಗಳ ಮರಕ್ಕೆ ಲಭ್ಯತೆ ಆಗ್ತದೆ ಮತ್ತು ಅದರ ಹೀರಿಕೆ ಪ್ರಮಾಣ ಹೆಚ್ಚಾಗಿ ಅದರ ಪರಿಣಾಮವನ್ನು ನಾವು ಉತ್ತಮವಾಗಿ ಪಡೆಯಲಿಕ್ಕೆ ಸಾಧ್ಯತೆ ಇದೆ. ಒಂದು ಅಂತ ಹೇಳಿದ್ರೆ ನಾವು ಆ ಮಣ್ಣಲ್ಲಿ ಎಷ್ಟು ಪೋಷಕಾಂಶ ಇದೆ ಅನ್ನೋದನ್ನು ಕೂಡ ನಾವು ಪ್ರಾಥಮಿಕ ಅಂತ ತಿಳ್ಕೊಳ್ಬೇಕಾಗ್ತದೆ. ಹಾಗಾಗಿ ಮಣ್ಣು ಪರೀಕ್ಷೆ ಮಾಡುವಂತದ್ದು ಬಹಳ ಮುಖ್ಯ. ಮಣ್ಣು ಪರೀಕ್ಷೆ ಮಾಡುವಾಗ ಮಣ್ಣಿನ ಮಾದರಿ ತೆಗೆಯುವಂತಹ ಸಂದರ್ಭದಲ್ಲಿ ಅನೇಕ ಜನರು ಎಡುವಂತದ್ದು ಇದ್ದಾರೆ ಅಂತ ಹೇಳಿದ್ರೆ ಬುಡದಲ್ಲಿ ತೆಗೆಯುವುದಿಲ್ಲ, ಮಧ್ಯಭಾಗದಲ್ಲಿ ತೆಗಿತಾರೆ, ಇಂಟರ್ಸ್ಪೇಸಸ್ ಅಲ್ಲಿ ತೆಗಿತಾರೆ. ಅದು ಸರಿಯಾದ ಕ್ರಮ ಅಲ್ಲ. ಯಾಕಂತ ಹೇಳಿದ್ರೆ ಎಲ್ಲಿ ಬೇರುಗಳು ಕೇಂದ್ರೀಕೃತವಾಗಿರ್ತೇವೋ ಅಲ್ಲಿಯೇ ಗೊಬ್ಬರಗಳನ್ನು ಕೊಡಬೇಕು. ಎಲ್ಲಿ ಗೊಬ್ಬರಗಳು ಕೊಟ್ಟಿದೆಯೋ ಅಲ್ಲಿಂದಲೇ ಮಣ್ಣು ಮಾದರಿಯನ್ನು ನಾವು ತಗೊಳ್ಬೇಕು. ಯಾಕಂತ ಹೇಳಿದ್ರೆ ಅಡಿಷನ್ ಮತ್ತೆ ಡಿಲಿಷನ್ ಅಲ್ಲಿ ಬ್ಯಾಲೆನ್ಸ್ ಇರುವುದು ಎಷ್ಟು ಅನ್ನೋದನ್ನ ನಾವು ಎಲ್ಲಿ ತಿಳ್ಕೊಬೇಕು ಅಂತ ಹೇಳಿದ್ರೆ ಬುಡದಲ್ಲಿ ಮಾತ್ರ. ಹಾಗಾಗಿ ಬುಡಕ್ಕೆ ನಾವು ಗೊಬ್ಬರಗಳನ್ನ ಕೊಡುವ ಕಾರಣ ಆ ಭಾಗದಲ್ಲಿ ನಾವು ಮಣ್ಣಿನ ಮಾದರಿಯನ್ನು ತಗೊಳ್ಬೇಕಾಗ್ತದೆ. ಗೊಬ್ಬರ ಕೊಡುವುದಕ್ಕಿಂತ ಮುಂಚಿತವಾಗಿ ನಾವು ಮಣ್ಣಿನ ಮಾದರಿ ತಗೋಬೇಕು. ಒಂದು ವೇಳೆ ಗೊಬ್ಬರ ಕೊಟ್ಟಿದ್ರೆ 3 ತಿಂಗಳ ನಂತರ ಮಣ್ಣಿನ ಮಾದರಿಯನ್ನು ತಗೊಳ್ಬೇಕಾಗ್ತದೆ. ಮತ್ತೆ ಮಳೆಗಾಲದಲ್ಲಿ ಯಾವುದೇ ಕಾರಣ ಕೂಡ ನಾವು ಮಣ್ಣಿನ ಮಾದರಿ ತಗೊಳ್ಳಿಕ್ಕೆ ಅವಕಾಶ ಇಲ್ಲ. ಮತ್ತೆ 1 ಎಕರೆ ಪ್ರದೇಶ ಇದ್ರೆ, ಸಾಮಾನ್ಯ ಸಮತಟ್ಟು ಪ್ರದೇಶ ಇದ್ರೆ, ಅದು 6 ಮರಗಳಿಂದ ಈ ರೀತಿಯಾಗಿ ಬುಡದಿಂದ ವಿ ಆಕಾರ ಮಾಡಿಕೊಂಡು ಅದರ 2 ಪಾರ್ಶ್ವಗಳಿಂದ 1 ಇಂಚ್ನಲ್ಲಿ ಸಮನಾಗಿ ಕತ್ತರಿಸಿ ಅದರಿಂದ ಮಣ್ಣು ತೆಗೆದು ಈ ರೀತಿಯಾಗಿ ಸುಮಾರು 1-6 ಮರಗಳಿಂದ ಮಣ್ಣನ್ನು ತೆಗೆದು ಮಿಶ್ರಣ ಮಾಡಿ ಬೇರು ಕಲ್ಲುಗಳನ್ನ ಮತ್ತು ಸಾವಯವ ಪದಾರ್ಥಗಳನ್ನು ತೆಗೆದು ನೆರಳಿನಲ್ಲಿ ಒಣಗಿಸಿ ಮತ್ತೆ ಅದನ್ನು ಸರಿಸುಮಾರು ಅರ್ಧ ಕೆಜಿಯಷ್ಟು ಮಣ್ಣನ್ನು ನಾವು ಚೆನ್ನಾಗಿ ಮಿಶ್ರಣ ಮಾಡಿ ಅರ್ಧ ಕೆಜಿ ಮಣ್ಣನ್ನು ನಾವು ಮಣ್ಣು ಪರೀಕ್ಷಾ ಕೇಂದ್ರಗಳಿಗೆ ನಾವು ಕೊಡಬೇಕಾಗ್ತದೆ. ಈ ರೀತಿಯಾಗಿ ಎಷ್ಟು ನಮ್ಮ ಮಣ್ಣಿನಲ್ಲಿ ಎಷ್ಟು ಪೋಷಕಾಂಶಗಳು ಇವೆ ಅನ್ನೋದನ್ನು ಮೊದಲಿಗೆ ನಾವು ಅರ್ಥ ಮಾಡಿಕೊಂಡು ತಿಳಿದುಕೊಂಡು ನಂತರ ಎಷ್ಟು ಪೋಷಕಾಂಶಗಳನ್ನು ಆ ಮಣ್ಣಿಗೆ ಸೇರಿಸಬೇಕು ಅನ್ನೋದನ್ನು ನಾವು ನಿರ್ಧಾರ ಮಾಡಬೇಕಾಗ್ತದೆ. ಯಾವಾಗ ರಂಜಕದ ಅಂಶ 30 ಕೆಜಿ ಒಂದು ಹೆಕ್ಟರ್ಗಿಂತ ಕಡಿಮೆ ಇರ್ತದೋ, ಪೋಷಕ ಪೊಟ್ಯಾಸಿಯಂ ಅಂಶ 300 ಕೆಜಿಗಿಂತ ಕಡಿಮೆ ಇರ್ತದೋ, ಆವಾಗ ನಾವು ಹೆಚ್ಚಿನ ಮುತುವರ್ಜಿಯನ್ನು ವಹಿಸಿಕೊಂಡು ಪೋಷಕಾಂಶ ನಿರ್ವಹಣೆಯನ್ನು ಅಡಿಕೆಯಲ್ಲಿ ಮಾಡಬೇಕಾಗ್ತದೆ. ಸಾಮಾನ್ಯವಾಗಿ ನಾವು ಹೇಳುವಾಗ ಈ ನಮ್ಮ ಕರಾವಳಿ ಮಣ್ಣಿನಲ್ಲಿ ಸಾರಜನಕ 100, ರಂಜಕ 40 ಮತ್ತು ಪೊಟ್ಯಾಸಿಯಂ 140 ಅಂತ ಹೇಳ್ತೇವೆ. ಅದು ಸಾಮಾನ್ಯವಾಗಿ ಹೇಳುವಂತಹದ್ದು. ಅದನ್ನು ನಾವು ಗೊಬ್ಬರದ ರೂಪದಲ್ಲಿ ಕೊಡುವಂತಹ ಸಂದರ್ಭದಲ್ಲಿ 220 ಗ್ರಾಂ ಯೂರಿಯಾ, 200 ಗ್ರಾಂ ರಾಕ್ ಫಾಸ್ಫೇಟ್ ಮತ್ತೆ 235 ಗ್ರಾಂ ಮ್ಯೂರೋಟೆಕ್ ಪೊಟ್ಯಾಶ್ ರೂಪದಲ್ಲಿ ನಾವು ಕೊಡಬಹುದು. ಇದನ್ನು ಒಂದೇ ಸರಿ ಕೊಡುವಂತ ಕೃಷಿಕರು ಇದ್ದಾರೆ, ಅದು ಸರಿಯಾದ ಕ್ರಮ ಅಲ್ಲ. ಕಡಿಮೆ ಪಕ್ಷ 2 ಕಂತುಗಳಲ್ಲಾದರೂ ಕೊಡಬೇಕು. ಮೊದಲನೇ ಕಂತನ್ನ ಸೆಪ್ಟೆಂಬರ್ ಅಕ್ಟೋಬರ್ ತಿಂಗಳಲ್ಲಿ ಕೊಟ್ಟರೆ ಅಂದ್ರೆ 50%, ಇನ್ನೊಂದು ಕಂತನ್ನ ಫೆಬ್ರವರಿ ಮಾರ್ಚ್ ತಿಂಗಳಲ್ಲಿ ಕೊಡಬಹುದು. ಇನ್ನೊಂದು ಪ್ರಮುಖವಾದ ವಿಚಾರ ಏನಂತ ಹೇಳಿದ್ರೆ, ಬಹಳ ಕೃಷಿಕರು ಒಂದು ತಪ್ಪು ಮಾಡ್ತಾರೆ ಏನಂತ ಹೇಳಿದ್ರೆ, ಸಂಕೀರ್ಣ ಗೊಬ್ಬರಗಳನ್ನ ಅಥವಾ ಸಂಯುಕ್ತ ಗೊಬ್ಬರಗಳನ್ನ ಬಳಕೆ ಮಾಡ್ತಾರೆ ಅಂತ ಹೇಳಿದ್ರೆ 15 15 15 10 26 26 ಅಂತ ಹೇಳಿದ್ರೆ, ಪೋಷಕಾಂಶಗಳನ್ನ ಅಥವಾ ರಸಗೊಬ್ಬರವನ್ನ ನಾವು ಬುಡಕ್ಕೆ ಹಾಕುವಂತದ್ದು ಕೆಲಸ ಸುಲಭ ಅಂತ ಹೇಳಿ ಹಾಗೆ ಮಾಡ್ತಾರೆ. ಆದ್ರೆ ಸರಿಯಾದ ಕ್ರಮ ಆಗುದಿಲ್ಲ. ಯಾಕಂತ ಹೇಳಿದ್ರೆ, ಒಂದು ಮರ ರಂಜಕಕ್ಕಿಂತ 10 ಪಟ್ಟು ಹೆಚ್ಚು ಸಾರಜನಕವನ್ನ ಹೀರ್ಕೊಳ್ತದೆ. ಒಂದು ಮರ ರಂಜಕಕ್ಕಿಂತ 8 ಪಟ್ಟು ಹೆಚ್ಚು ಪೊಟ್ಯಾಸಿಯಂನ ಹೀರ್ಕೊಳ್ತದೆ. ಇದರ ಅರ್ಥ ಏನಂತ ಹೇಳಿದ್ರೆ, ರಂಜಕಕ್ಕಿಂತ ಸಾರಜನಕ ಮತ್ತು ಪೊಟ್ಯಾಸಿಯಂ ಬಹಳ ಹೆಚ್ಚಿನ ಪ್ರಮಾಣದಲ್ಲಿ ಬೇಕಾಗ್ತದೆ. ಆದ್ರೆ ಈ ಸಂಯುಕ್ತ ಗೊಬ್ಬರಗಳಲ್ಲಿ ಹೆಚ್ಚಿರುವಂತದ್ದು ರಂಜಕ ಮತ್ತೆ ಸ್ವಲ್ಪ ಪ್ರಮಾಣದಲ್ಲಿ ಪೊಟ್ಯಾಸಿಯಂ ಅಥವಾ ಸಮಾನಾಂತರ ಪ್ರಮಾಣದಲ್ಲಿ ಇರ್ತವೆ. 15 15 15 ಅಂತ ಸಮಾನಾಂತರ ಪ್ರಮಾಣದಲ್ಲಿ ಇರ್ತವೆ. ಹಾಗಾಗಿ ಇದನ್ನ ನಾವು 500 ಗ್ರಾಂ ಕೊಡುವಾಗ ರಂಜಕದ ಪ್ರಮಾಣ ಬೇಕಾದ ಪ್ರಮಾಣಕ್ಕಿಂತ ದುಪ್ಪಟ್ಟು ನಮ್ಮ ಮಣ್ಣಿಗೆ ಹಾಕ್ತೇವೆ. ಯಾಕೆ ಇದು ತಪ್ಪು ಅಂತ ಹೇಳಿದ್ರೆ, ಒಂದು ಅಗತ್ಯಕ್ಕಿಂತ ಹೆಚ್ಚಿನ ಪ್ರಮಾಣದಲ್ಲಿ ನಾವು ಮಣ್ಣಿಗೆ ಸೇರಿಸುವಂಥದ್ದು ಒಂದು ಅಂತ ಹೇಳಿದ್ರೆ, ಸುಮ್ಮನೆ ನಾವು ಮಣ್ಣಿಗೆ ಸೇರಿಸುವಂತ ಸರಿ ಅದು ಕೂಡ ಸರಿಯಾದ ಕ್ರಮ ಅಲ್ಲ. ರಾಸಾಯನಿಕಗಳನ್ನು ಮಣ್ಣಿಗೆ ಸೇರಿಸುವಂತ ಸರಿಯಾದ ಕ್ರಮ ಅಲ್ಲ. ಎರಡನೇದಂತ ಹೇಳಿದ್ರೆ, ಇದು ಮಣ್ಣಿನಲ್ಲಿ ಪೋಷಕಾಂಶಗಳ ಅಸಮತೋಲನಕ್ಕೆ ಕಾರಣ ಆಗ್ತದೆ. ನಾನು ಒಂದು ಇದರಲ್ಲಿ ಉದಾಹರಣೆ ಕೊಡಬೇಕೇನಂತ ಹೇಳಿದ್ರೆ, ಯಾವಾಗ ಮಣ್ಣಿನಲ್ಲಿ ರಂಜಕದ ಅಂಶ ಹೆಚ್ಚಾಗ್ತದೋ ಆವಾಗ ಸೂಕ್ಷ್ಮ ಪೋಷಕಾಂಶವಾದಂತಹ ಸತುವಿನ ಲಭ್ಯತೆ ಮತ್ತು ಹೀರುವಿಕೆಗೆ ಸಮಸ್ಯೆ ಆಗ್ತದೆ. ಇದನ್ನು ನಾವು ಬಹಳಷ್ಟು ಸಮಯದಲ್ಲಿ ನೋಡಿದ್ದೇವೆ. ಇದನ್ನು ನಾವು ನೀವು ಶಿವಮೊಗ್ಗ ಕಡೆ ಕೂಡ ಹೋಗುವಾಗ ನೋಡಬಹುದು, ನಮ್ಮ ಕರಾವಳಿ ಭಾಗದಲ್ಲಿ ಕೂಡ ನೋಡಬಹುದು. ಯಾವಾಗ ಈ ರಂಜಕದ ಅಂಶ ಹೆಚ್ಚಾಗಿ ಸತು ಮಣ್ಣಿನಲ್ಲಿ ಇದ್ರೂ ಕೂಡ ಅದು ಅಲಭ್ಯ ರೂಪಕ್ಕೆ ಹೋಗ್ತದೋ ಆವಾಗ ಸತುವಿನ ಕೊರತೆಯಾಗಿ ಕೊರತೆಯ ಲಕ್ಷಣಗಳಾದಂತಹ ಮುಂಡು ಸರಿ ಆಗುವಂತದಿರಬಹುದು, ಚಂಡೆ ಬಾಗುವಂತದಿರಬಹುದು, ಓರೆಗಣ್ಣ ಆಗುವಂತದಿರಬಹುದು, ಈ ರೀತಿಯ ಹಲವಾರು ಕೊರತೆಯ ಲಕ್ಷಣಗಳನ್ನ ಮರ ತೋರಿಸಿಕೊಳ್ಳಲಿಕ್ಕೆ ಸಾಧ್ಯತೆ ಇದೆ. ಹಾಗಾಗಿ ನಮ್ಮ ಮಣ್ಣಿನಲ್ಲಿ ಎಷ್ಟು ಪೋಷಕಾಂಶ ಇದೆ ಎಂದು ನಾವು ಮಣ್ಣು ಪರೀಕ್ಷೆ ಮೂಲಕ ತಿಳಿದುಕೊಂಡು ಅದಕ್ಕೆ ಸರಿಯಾಗಿ ಎಷ್ಟು ಪೋಷಕಾಂಶಗಳನ್ನು ಹಾಕಬೇಕು ಅನ್ನೋದನ್ನು ಕೂಡ ನಾವು ನಿರ್ಧಾರ ಮಾಡಿಕೊಂಡು ಅದಕ್ಕೆ ಸರಿಯಾದ ಪ್ರಮಾಣಗಳನ್ನು ನಾವು ಹಾಕಬೇಕಾಗ್ತದೆ. ಈಗ ರಾಸಾಯನಿಕ ಗೊಬ್ಬರ 100 40 140 ಎನ್ಪಿಕೆಯನ್ನು ಕೊಡಬೇಕು ಅಂತ ಹೇಳ್ತೀವಿ. 2 ಸ್ಪ್ಲಿಟ್ ಡೋಸ್ ನಲ್ಲಿ ಕೊಟ್ಟರೆ ಬಹಳಷ್ಟು ಒಳ್ಳೆಯದು. ಇದರ ಜೊತೆ ಜೊತೆಗೆ ಒಂದಷ್ಟು ಸಾವಯವ ಗೊಬ್ಬರವನ್ನು ಕೂಡ ಹಾಕುವಂತಹ ಒಂದು ಅವಶ್ಯಕತೆ ಇರ್ತದೆ. ಈ ಸಾವಯವ ಗೊಬ್ಬರವನ್ನು ಕೊಡುವುದಿದ್ರೆ ಯಾವ ರೂಪದಲ್ಲಿ ಎಷ್ಟು ಪ್ರಮಾಣದಲ್ಲಿ ಹೇಗೆ ಕೊಡುವಂತದ್ದು? ಹಿಂದೆ ಎಲ್ಲ ನಾವು ಹಟ್ಟಿ ಗೊಬ್ಬರನ ಹಾಕ್ತಿರುವ ಒಂದು ಕ್ರಮ ಇತ್ತು. ಕಾಡುಗಳಿಂದ ಅಥವಾ ಕುಮಿಕಿ ಜಾಗ ಅಂತ ಹೇಳ್ತಿದ್ವಿ, ಅಲ್ಲಿಂದ ಹಸಿರೆಲೆಗಳನ್ನ ತೆಗೆದುಕೊಂಡು ಬಂದು ಅಥವಾ ಸೊಪ್ಪುಗಳನ್ನು ತೆಗೆದುಕೊಂಡು ಬಂದು 10 12 ಕೆಜಿ ಹಾಕುವಂತದ್ದು ಅಥವಾ ಒಂದು ಕಟ್ಟ ಹಾಕುವಂತದ್ದು ಪದ್ಧತಿ ಇತ್ತು. ಅವೆಲ್ಲ ಈಗ ಸ್ವಲ್ಪ ಕಷ್ಟಕರವಾಗಿದೆ. ಹಾಗಾಗಿ ಇನ್ನಿತರ ಸಾರಜನಕದ ಸಾವಯವ ಗೊಬ್ಬರಗಳ ಮೂಲಗಳನ್ನ ನಾವು ನೋಡಬೇಕಾಗ್ತದೆ. ಬಹಳ ಮುಖ್ಯವಾಗಿ ಇದರಲ್ಲಿ ಬರುವಂತದ್ದು ಎರೆಹುಳು ಗೊಬ್ಬರ. ನನ್ನ ಪ್ರಕಾರ ಏನಂತ ಹೇಳಿದ್ರೆ, ಎಲ್ಲಾ ಸಾವಯವ ಗೊಬ್ಬರಗಳಲ್ಲಿ ಅತ್ಯಂತ ಉತ್ಕೃಷ್ಟವಾದ ಗೊಬ್ಬರ ಅಂತ ಹೇಳಿದ್ರೆ ಅದು ಎರೆಹುಳು ಗೊಬ್ಬರ. ಯಾಕಂತ ಹೇಳಿದ್ರೆ ಅಲ್ಲಿ ಪೋಷಕಾಂಶಗಳು, ಎಲ್ಲಾ ಪೋಷಕಾಂಶಗಳನ್ನು ನೀವು ಕಾಣಬಹುದು. ಮೇಜರ್ ಪೋಷಕಾಂಶಗಳನ್ನು ನೋಡಬಹುದು, ಸೂಕ್ಷ್ಮ ಪೋಷಕಾಂಶಗಳನ್ನು ನೋಡಬಹುದು, ಅಥವಾ ಮಧ್ಯಮ ಪೋಷಕಾಂಶಗಳನ್ನು ನೋಡಬಹುದು. ಅಂದ್ರೆ ಎಲ್ಲಾ ಪೋಷಕಾಂಶಗಳು ನಮಗೆ ಎರೆಹುಳು ಗೊಬ್ಬರದಲ್ಲಿ ಸಿಗಲಿಕ್ಕೆ ಸಾಧ್ಯತೆ ಇದೆ. ಎರಡನೇ ಅಂತ ಹೇಳಿದ್ರೆ, ಅದರಲ್ಲಿ ನಮಗೆ ಈ ಕೆಲವೊಂದು ಸೂಕ್ಷ್ಮಾಣುಜೀವಿಗಳ ಸಂಖ್ಯೆ ಕೂಡ, ಅಂದ್ರೆ ಬೆಳೆಯನ್ನ ನಮಗೆ ಪ್ರಚೋದಿಸುವಂತಹ, ನಮ್ಮ ಬೇರಿನ ಬೆಳವಣಿಗೆ ಪ್ರಚೋದಿಸುವಂತಹ ಕೆಲವೊಂದು ಸೂಕ್ಷ್ಮಾಣುಜೀವಿಗಳ ಪ್ರಮಾಣ ಕೂಡ ನಮ್ಮ ಎರೆಹುಳು ಗೊಬ್ಬರದಲ್ಲಿ ಹೆಚ್ಚಿದೆ. ಈ ಎಲ್ಲ ಕಾರಣಗಳಿಂದ ನಾವು ಎರೆಹುಳು ಗೊಬ್ಬರವನ್ನ ತಯಾರಿಸಿಕೊಂಡು ನಮ್ಮ ತೋಟದಲ್ಲಿ ನಾವು ತಯಾರಿಸಿಕೊಂಡು ಅದನ್ನ ಕೊಡುವಂತಹ ಕ್ರಮ ಕೂಡ ಒಳ್ಳೆಯದು. ಸಾಮಾನ್ಯವಾಗಿ ಹಟ್ಟಿ ಗೊಬ್ಬರವಾದ್ರೆ ಒಂದು ಮರಕ್ಕೆ 12 ಕೆಜಿ ಅಷ್ಟು ಕೊಡುವಂತದ್ದು, ಹಸಿರುಳು ಗೊಬ್ಬರಗಳಿದ್ರೆ, ಸೊಪ್ಪು ಇದ್ರೆ 12 ಕೆಜಿ ಕೊಡುವಂತದ್ದು, ಮತ್ತೆ ಎರೆಹುಳು ಗೊಬ್ಬರವಾಗಿದ್ರೆ ಒಂದು ಮರಕ್ಕೆ 4 ಕೆಜಿ ಅಷ್ಟು ಕೊಟ್ರೆ ನಮಗೆ ಸಾರಜನಕ ಮತ್ತು ರಂಜಕದವನ್ನ ನಾವು ರಸಗೊಬ್ಬರದ ಮುಖಾಂತರ ಕೊಡುವಂತ ಅವಶ್ಯಕತೆ ಇಲ್ಲ. ಯಾಕಂತ ಹೇಳಿದ್ರೆ 4 ಕೆಜಿ ಅಷ್ಟು ಎರೆಹುಳು ಗೊಬ್ಬರ ಸಾರಜನಕ ಮತ್ತು ರಂಜಕವನ್ನ ಪೂರೈಕೆ ಮಾಡ್ತದೆ. ಪೊಟ್ಯಾಸಿಯಂ ಮಾತ್ರ ನಾವು ಎಕ್ಸ್ಟ್ರಾ ಕೊಡಬೇಕಾಗ್ತದೆ. ಹಾಗಾಗಿ ಎರೆಹುಳು ಗೊಬ್ಬರವನ್ನು 4 ಕೆಜಿ ಹಾಕುವಂತ ಕ್ರಮ ಇರಬಹುದು, ಒಂದು ವೇಳೆ ಅಷ್ಟೊಂದು ಲಭ್ಯತೆ ಇಲ್ಲ, ಎರಡು ಕೆಜಿ ಕೂಡ ಕೊಟ್ಟು ಮತ್ತೆ ಉಳಿದ ರಾಸಾಯನಿಕ ಗೊಬ್ಬರಗಳನ್ನು ಕೊಡಲಿಕ್ಕೆ ಅವಕಾಶಗಳಿವೆ. ಮತ್ತೆ ಸುಮಾರು ಕೃಷಿಕರು ಸುಲಭವಾಗಿ ನಾವು ಸಾವಯವ ಗೊಬ್ಬರ ಕೊಡುವಂತ ಪದ್ಧತಿಯನ್ನು ಅನುಸರಿಸುವ ಏನನ್ನು ಮಾಡ್ತಾ ಅಂತ ಹೇಳಿದ್ರೆ, ಈ ಕುರಿ ಗೊಬ್ಬರ ಕೊಡುವಂಥದ್ದು, ಕೋಳಿ ಗೊಬ್ಬರ ಕೊಡುವಂಥದ್ದೆಲ್ಲ ಮಾಡ್ತಾರೆ. ಆದ್ರೆ ಅಲ್ಲಿ ಒಂದು ಎಡವುದ ವಿಚಾರಗಳಂತ ಹೇಳಿದ್ರೆ ನೇರವಾಗಿ ಕೊಡ್ತಾರೆ. ನೇರವಾಗಿ ಕೊಡುವಂಥದ್ದು ಯಾವತ್ತು ಕೂಡ ಸರಿಯಾದ ಕ್ರಮ ಅಲ್ಲ. ನಾವು ಅದನ್ನ ಕಾಂಪೋಸ್ಟ್ ಮಾಡಿಕೊಂಡು ಕೊಡುವಂಥದ್ದು ಬಹಳ ಸೂಕ್ತವಾದಂಥದ್ದು. 2%ನಷ್ಟು ಯೂರಿಯಾ ಬಳಸ್ಕೊಂಡು ಅಥವಾ 2%ನಷ್ಟು ರಾಕ್ ಪಾಸ್ ಬಳಸ್ಕೊಂಡು ನಾವು ಬಹಳ ಸುಲಭವಾಗಿ ಕುರಿ ಗೊಬ್ಬರವನ್ನ ಅಥವಾ ಕೋಳಿ ಗೊಬ್ಬರವನ್ನ ಕಾಂಪೋಸ್ಟ್ ಮಾಡಬಹುದು ಅಂತ ಹೇಳಿದ್ರೆ, 100 ಕೆಜಿ ಅಷ್ಟು ಕುರಿ ಗೊಬ್ಬರ ಇದ್ರೆ ಅದಕ್ಕೆ 2 ಕೆಜಿಯಷ್ಟು ಯೂರಿಯಾ ಚೆಲ್ಲುವಂಥದ್ದು ಅಥವಾ 2 ಕೆಜಿಯಷ್ಟು ರಾಕ್ ಪಾಸ್ಪೆಟ್ ಹಾಕುವಂಥದ್ದು, ಈ ರೀತಿಯಾಗಿ ಪದರ ಪದರವಾಗಿ ಹಾಕಿಕೊಂಡು ನಾವು ಒಂದು ಮೇಲ್ಭಾಗದಲ್ಲಿ ಮಣ್ಣು ಹಾಕಿ ಮೇಲೆ ಪ್ಲಾಸ್ಟಿಕ್ ಹಾಕಿದ್ರೆ ನಮಗೆ ಸೆಪ್ಟೆಂಬರ್ ತಿಂಗಳು ಅಂದ್ರೆ 3-4 ತಿಂಗಳಲ್ಲಿ ಅದು ಪೂರ್ತಿ ಅದು ಕಾಂಪೋಸ್ಟ್ ಆಗ್ತದೆ. ಹಾಗೆ ನಾವು ಹಾಕುವಾಗ ಸೆಪ್ಟೆಂಬರ್ ಅಕ್ಟೋಬರ್ ತಿಂಗಳಲ್ಲಿ ಮೊದಲ ಕಂತಿನ ರಸಗೊಬ್ಬರದ ಜೊತೆಗೆ ಈ ಗೊಬ್ಬರಗಳನ್ನು ಕೂಡ ಹಾಕಬಹುದು ಅಂತ ಹೇಳಿದ್ರೆ, ಎಲ್ಲಾ ಸಾವಯವ ಗೊಬ್ಬರಗಳು ಹಾಕುವುದು ನಾವು ಮೊದಲ ಕಂತು ರಸಗೊಬ್ಬರ ಕೊಡುವ ಸಮಯದಲ್ಲಿ ಅದನ್ನ ಮಣ್ಣಿಗೆ ಹಾಕುವಂತದ್ದು. ಅದರಲ್ಲಿ ಕೂಡ ಬುಡ ಬಿಡಿಸಿ ಹಾಕುವ ಕ್ರಮ ಬಹಳ ಉತ್ತಮ. ಯಾಕಂತ ಹೇಳಿದ್ರೆ ಆವಾಗ ನಿಮಗೆ ಬೇರುಗಳಿಗೆ ಚೆನ್ನಾಗಿ ಗಾಳಿ ಅಡಿಕೆ ಆಗ್ತದೆ, ಮತ್ತೆ ನಾವು ಹಾಕಿದಂತ ಗೊಬ್ಬರಗಳು ವೇಸ್ಟ್ ಆಗಿ ಹೋಗುದಿಲ್ಲ. ಬಹಳ ಮುಖ್ಯವಾಗಿ ಯೂರಿಯಾ ನಮಗೆ ಗೊತ್ತಿರೋ ಹಾಗೆ ಬೇಗ ಗಾಳಿಗೆ ಆವಿ ಆಗ್ತದೆ, ಅದರ ನಷ್ಟ ಆಗ್ತದೆ. ಹಾಗಾಗಿ ಗೊಬ್ಬರ ಬುಡ ಬಿಡಿಸಿ ಗೊಬ್ಬರ ಹಾಕಿ ಪುನಃ ತೆಗೆದಂತಹ ಮಣ್ಣನ್ನು ಅದರ ಮೇಲೆ ಹಾಕುವಂತದ್ದು ಉತ್ತಮವಾದ ಕ್ರಮ. ಈಗ ಕೃಷಿ ತ್ಯಾಜ್ಯಗಳು ವಿಶೇಷವಾಗಿ ಈಗ ಅಡಿಕೆ ಸಿಪ್ಪೆ ಆಗ್ಬಹುದು, ಸೋಗೆ ಆಗ್ಬಹುದು, ಹಾಳೆ ಆಗ್ಬಹುದು, ಇಂಥರ ಒಂದು ಮರುಬಳಕೆಯನ್ನು ಹೇಗೆ ಮಾಡಬಹುದು? ನಮ್ಮ ಅಡಿಕೆ ಕೃಷಿಯಲ್ಲಿ ಸುಸ್ಥಿರ ಕೃಷಿ ಮಾಡುವಾಗ ಅದನ್ನ ಪುನರ್ಬಳಕೆ ಮಾಡುವಂತದ್ದು ಅಥವಾ ಮರುಬಳಕೆ ಮಾಡುವಂತದ್ದು ಬಹಳ ಮುಖ್ಯ. ಸೋಗೆಗಳನ್ನ ನಾವು ಬಹಳ ಸುಲಭವಾಗಿ ಎರೆಹುಳು ಗೊಬ್ಬರ ತರ ಮಾಡಬಹುದು. ಎರೆಹುಳು ತರ ಮಾಡುವುದು ಅಂತ ಹೇಳಿದ್ರೆ, ನಾವು ಮೊದಲಿಗೆ ಸೋಗೆಯನ್ನ 10-15 ಸೆಂಟಿಮೀಟರ್ ತುಂಡು ಮಾಡಿಕೊಂಡು ಅದರ ಮೇಲೆ ನಾವು ಬಗ್ಗಡವನ್ನು ಹಾಕುವಂತಹದ್ದು ಅಂತ ಹೇಳಿದ್ರೆ, 10-15 ಸೆಂಟಿಮೀಟರ್ ದಪ್ಪಕ್ಕೆ ಸೋಗೆಗಳನ್ನು ಹರಡುವಂಥದ್ದು, ಅದರ ಮೇಲೆ ಸಗಣಿ ಹಾಕುವಂಥದ್ದು, ಈ ರೀತಿ ಪದರ ಪದರವಾಗಿ ಮಾಡಿಕೊಂಡು 3-4 ವಾರಗಳ ನಂತರ ಅದಕ್ಕೆ 1,000 ಕೆಜಿಗೆ 1,000 ಹುಳುವಿನ ತರ, ಅಂದ್ರೆ 1 ಟನ್ಗೆ 1,000 ಹುಳುವಿನ ತರ ಅದಕ್ಕೆ ಎರೆಹುಳನ್ನು ಬಿಡಬೇಕಾಗ್ತದೆ. ಹೀಗೆ ಬಿಟ್ಟ 1-2.5 ತಿಂಗಳ ಅಂದ್ರೆ 3 ತಿಂಗಳ ಸಮಯದಲ್ಲಿ ಒಂದು ಬಹಳ ಉತ್ತಮವಾದಂತಹ ನಾವು ಎರೆಹುಳು ಗೊಬ್ಬರವನ್ನು ನಾವು ಪಡೆಯಲಿಕ್ಕೆ ಸಾಧ್ಯತೆ ಇದೆ. ಇದು ನಮ್ಮ ಸೋಗೆಗಳನ್ನ ಮರುಬಳಕೆ ಮಾಡುವ ಕ್ರಮ ಆಯಿತು. ಒಂದು ವೇಳೆ ನಾವು ನಮ್ಮಲ್ಲಿ ಸಿಗುವಂತಹ ಇನ್ನಿತರ ತ್ಯಾಜ್ಯಗಳಾದಂತಹ ಅಡಿಕೆ ಸಿಪ್ಪೆಯನ್ನ ನಾವು ಕೂಡ ಮರುಬಳಕೆ ಮಾಡಲಿಕ್ಕೆ ಸಾಧ್ಯತೆ ಇದೆ. ಯಾಕೆ ಅಡಿಕೆ ಸಿಪ್ಪೆ ಬಹಳ ಮುಖ್ಯ ಅಂತ ಹೇಳಿದ್ರೆ, ಇದರಲ್ಲಿ ಪೊಟ್ಯಾಷಿಯಂ ಯಥೇಚ್ಛ ಪ್ರಮಾಣದಲ್ಲಿದೆ. ಇನ್ನಿತರ ಸಾವಯವ ಗೊಬ್ಬರಗಳಲ್ಲಿ ಸಾರಜನಕ ಪ್ರಮಾಣ ಹೆಚ್ಚಿದ್ರೆ ಪೊಟ್ಯಾಷಿಯಂ ಅಂಶ ಕಡಿಮೆ. ಆದ್ರೆ ಒಂದು ಬಹಳ ಮುಖ್ಯವಾದ ವಿಚಾರ ಅಡಿಕೆ ಸಿಪ್ಪೆ ಅಂತ ಹೇಳಿದ್ರೆ, ಇದರಲ್ಲಿ ಪೊಟ್ಯಾಷಿಯಂ ಅಂಶ ಹೆಚ್ಚಿದೆ, ಸರಿಸುಮಾರು 2%ನಷ್ಟು ಪೊಟ್ಯಾಷಿಯಂ ಅಂಶ ಇದೆ. ಹಾಗಾಗಿ ಇದನ್ನ ನಾವು ಮರುಬಳಕೆ ಮಾಡುವಂತದ್ದು ಸುಸ್ಥಿರ ಕೃಷಿಗೆ ಬಹಳ ಒಂದು ಉತ್ತಮವಾದ ಒಂದು ವಿಚಾರ. ಇದನ್ನ ಕೂಡ ನಾವು ನಮ್ಮಲ್ಲಿ ಸಿಗುವಂತಹ ರಾಕ್ ಪಾಸ್ಪೆಟ್ ಇರಬಹುದು ಅಥವಾ ಸುಣ್ಣ ಇರಬಹುದು, ಕೃಷಿ ಸುಣ್ಣ ಅಥವಾ ರಾಕ್ ಪಾಸ್ಪೆಟ್, ಇದರಲ್ಲಿ 5%ನಷ್ಟು ಬಳಕೆ ಮಾಡಿಕೊಂಡು ಇದನ್ನು ಕೂಡ ನಾವು ಕಾಂಪೋಸ್ಟ್ ಮಾಡಿಕೊಂಡು ಪುನರ್ಬಳಕೆ ಮಾಡಲಿಕ್ಕೆ ಇದರಲ್ಲಿ ಸಾಧ್ಯತೆ ಇದೆ. ಅಂದ್ರೆ ಈಗ ಕೃಷಿ ಸುಣ್ಣದ ಬಳಕೆಯ ಒಂದು ಅಗತ್ಯ ಏನು ಅಂತ, ಯಾಕಾಗಿ ನೀವು ಕೃಷಿ ಸುಣ್ಣವನ್ನು ಬಳಕೆ ಮಾಡಬೇಕು? ಕೃಷಿಯಲ್ಲಿ ನಾವು ಸುಣ್ಣದ ಬಳಕೆಯನ್ನ ಮಾಡುವ ಮುಂಚಿತವಾಗಿ ನಾವು ಈ ನಮ್ಮ ಮಣ್ಣಿನಲ್ಲಿ ರಸಸಾರ ಎಷ್ಟು ಇದೆ ಎನ್ನುವುದನ್ನು ಮೊದಲು ನಾವು ಗಣನೆ ತಗೊಳ್ಬೇಕಾಗ್ತದೆ. ಯಾಕಂತ ಹೇಳಿದ್ರೆ ಎಲ್ಲಾ ಕಡೆ ಕೃಷಿ ಸುಣ್ಣದ ಅವಶ್ಯಕತೆ ಇರುವುದಿಲ್ಲ. ಅಡಿಕೆ ಕೃಷಿ ಮಾಡುವಂತ ಸಂದರ್ಭದಲ್ಲಿ 5.5ಕ್ಕಿಂತ ಕಡಿಮೆ ರಸಸಾರ ಇದ್ರೆ ಮಾತ್ರ ಕೃಷಿ ಸುಣ್ಣದ ಬಳಕೆ ಮಾಡಬೇಕಾಗ್ತದೆ. ಯಾಕಂತ ಹೇಳಿದ್ರೆ ನಾವು ನೋಡಿದ ಪ್ರಕಾರ ನಮ್ಮ ಈ ಮಣ್ಣಿನಲ್ಲಿ ಸಾರಜನಕದ ಕೊರತೆ ಇದೆ, ಪೊಟ್ಯಾಷಿಯಂನ ಕೊರತೆ ಇದೆ, ಸತುವಿನ ಕೊರತೆ ಇದೆ, ಮತ್ತು ಅಲ್ಲಲ್ಲಿ ಬೋರನ್ನ ಕೊರತೆ ಇದೆ. ಹಾಗಾಗಿ ಮತ್ತೆ ಕ್ಯಾಲ್ಸಿಯಂ ಮತ್ತೆ ಕೊರತೆ ಇರುವಂತದ್ದು ಬಹಳ ಅಪರೂಪ. ಹಾಗಾಗಿ ಎಲ್ಲಾ ನಮ್ಮ ತೋಟಗಳಲ್ಲಿ ನಮಗೆ ಇದನ್ನ ನಾವು ಜನರಲೈಸ್ ಆಗಿ ಸಾಮಾನ್ಯವಾಗಿ ಇದನ್ನ ಹಾಕುವಂಥದ್ದು ಬೇಕಾಗಿಲ್ಲ. ಯಾವಾಗ ರಸಸಾರ 5.5ಕ್ಕಿಂತ ಕಡಿಮೆ ಇರ್ತದೋ, ತುಂಬಾ ಕಡಿಮೆ ಇರ್ತದೋ, ಅಂತ ಸಂದರ್ಭದಲ್ಲಿ ಮಾತ್ರ ಆ ರಸಸಾರಕ್ಕೆ ಅನುಗುಣವಾಗಿ ನಾವು ಸುಣ್ಣವನ್ನು ಹಾಕಬಹುದು. ಕೃಷಿ ಸುಣ್ಣಕ್ಕಿಂತಲೂ ಡೋಲಮೇಟ್ ಸುಣ್ಣ ಹಾಕುವಂಥದ್ದು ಸ್ವಲ್ಪ ಹೆಚ್ಚು ಫಲಪ್ರದ. ಯಾಕಂತ ಹೇಳಿದ್ರೆ ಕ್ಯಾಲ್ಸಿಯಂ ಇರ್ತದೆ, ಮೆಗ್ನೀಷಿಯಂ ಇರ್ತದೆ. ಮತ್ತೊಂದೇನಂತ ಹೇಳಿದ್ರೆ ಕೃಷಿ ಸುಣ್ಣ ಹಾಕುವಾಗ ರಸಗೊಬ್ಬರ ತರ ಅದನ್ನು ಹಾಕುವಂಥದ್ದಲ್ಲ, ಅದನ್ನ ಮರದ ಕಾಂಡದಿಂದ 3 ಅಡಿ ದೂರದವರೆಗೆ ಚೆನ್ನಾಗಿ ಹರಡ್ಬೇಕು. ಒಂದೇ ರೀತಿ ಒಂದೇ ಕಡೆ ಹಾಕುವಂಥದ್ದು ಅಂದ್ರೆ ಚೆನ್ನಾಗಿ ಹರಡುವಾಗ ಎಲ್ಲಾ ಕಡೆಗಳಿಗೆ ಹೋಗಿ ಅದು ನಿಮಗೆ ರಸಸಾರ ಹೆಚ್ಚಾಗಲಿ ಕೂಡ ಅನುಕೂಲ ಮಾಡಿಕೊಡ್ತದೆ. ಜೊತೆಗೆ ಕ್ಯಾಲ್ಸಿಯಂ ಮತ್ತೆ ಮೆಗ್ನೀಷಿಯಂ ಎರಡೂ ಕೂಡ ನಮ್ಮ ಮಧ್ಯಮ ಪೋಷಕಾಂಶಗಳು, ಇವುಗಳನ್ನು ಕೂಡ ಒದಗಿಸಲಿಕ್ಕೆ ಅದು ಸಹಾಯ ಮಾಡ್ತದೆ. ಅಂದ್ರೆ ಈಗ ಪೋಷಕಾಂಶಗಳ ಒಂದು ಅಸಮತೋಲನದಿಂದಾಗಿ ಯಾವ ರೀತಿಯ ಒಂದು ಸಮಸ್ಯೆಗಳೆಲ್ಲ ಎದುರಾಗ್ತವೆ ಮತ್ತು ಇವುಗಳನ್ನು ನಿರ್ವಹಣೆ ಮಾಡೋದೆಲ್ಲ ಹೇಗೆ? ನಾವು ಸಾಮಾನ್ಯವಾಗಿ ನೋಡುವಂತದ್ದು ಇತ್ತೀಚಿನ ದಿನಗಳಲ್ಲಿ ಹೆಚ್ಚೆಚ್ಚು ಸಾವಯವ ಗೊಬ್ಬರಗಳನ್ನ ಬಳಕೆ ಮಾಡುವಾಗ ಪೊಟ್ಯಾಷಿಯಂ ಕೊರತೆಯನ್ನು ನಾವು ಸಾಮಾನ್ಯವಾಗಿ ನೋಡುವಂಥದ್ದು. ಹಿಂದೆಲ್ಲ ಅದರಷ್ಟು ಕೊರತೆಗಳು ಕಂಡು ಬರ್ತಾ ಇರಲಿಲ್ಲ. ಯಾಕಂತ ಹೇಳಿದ್ರೆ ಆವಾಗ ಹಟ್ಟಿ ಗೊಬ್ಬರ ಹಾಕ್ತಿದ್ರು, ಹಟ್ಟಿಗೆ ನಾವು ಸೊಪ್ಪುಗಳನ್ನು ಹಾಕ್ತಾ ಇದ್ರು, ಮತ್ತೆ ಅದರ ಹೊರತಾಗಿ ಬೇರೆ ಜಮೀನುಗಳಿಂದ ಸೊಪ್ಪುಗಳನ್ನು ತಂದು ಒಂದೊಂದು ಬುಟ್ಟಿ ಹಾಕುವಂಥದ್ದು ಇತ್ತು. ಆದ್ರೆ ಇತ್ತೀಚಿನ ದಿನಗಳಲ್ಲಿ ಇಲ್ಲ. ಈ ಸೊಪ್ಪುಗಳಲ್ಲಿ ಅದರಲ್ಲಿರುವಂತಹ ಕಡ್ಡಿಗಳಲ್ಲಿ, ಈ ಕಡ್ಡಿಗಳಲ್ಲಿ ಪ್ರಮುಖವಾಗಿ ಕಡ್ಡಿಗಳಲ್ಲಿ ಹೆಚ್ಚಿನ ಪ್ರಮಾಣದಲ್ಲಿ ಪೊಟ್ಯಾಷಿಯಂ ಕೂಡ ಇದೆ. ಹಾಗಾಗಿ ಈ ರೀತಿಯ ಅಸಮತೋಲನ ಆ ಸಮಯದಲ್ಲಿ ಕಡಿಮೆ ಇತ್ತು. ಆದ್ರೆ ಇತ್ತೀಚಿನ ದಿನಗಳಲ್ಲಿ ಬೇರೆ ಸಾವಯವ ರೂಪಗಳಲ್ಲಿ ನಾವು ಕೊಡುವಂತಹ ಸಂದರ್ಭದಲ್ಲಿ ಸಾರಜನಕದ ಅಂಶ ಹೆಚ್ಚಾಗಿ ಪೊಟ್ಯಾಷಿಯಂ ಅಂಶ ಮಣ್ಣಿನಲ್ಲಿ ಕಡಿಮೆ ಆಗುವಂತಹ ಸಾಧ್ಯತೆಗಳು ತುಂಬಾ ಇದೆ. ಹಾಗಾಗಿ ಪೊಟ್ಯಾಷಿಯಂ ಕಡೆಗೆ ನಾವು ಹೆಚ್ಚಿನ ಗಮನವನ್ನು ಕೊಡಬೇಕಾಗುತ್ತದೆ. ಪೊಟ್ಯಾಷಿಯಂ ಅಂತ ಹೇಳಿದ್ರೆ ನಾನು ಆಗ ಹೇಳಿದ ಹಾಗೆ ಅಡಿಕೆ ನಮ್ಮಲ್ಲಿ ಸಿಗುವಂತಹ ಅಡಿಕೆ ಸಿಪ್ಪವನ್ನ ಕಾಂಪೋಸ್ಟ್ ಮಾಡಿಕೊಂಡು ಪುನರ್ಬಳಕೆ ಮಾಡುವಂತದ್ದಿರಬಹುದು, ಅಥವಾ ಮ್ಯೂರೇಟ್ ಆಫ್ ಪೊಟ್ಯಾಶ್ ಹಾಕಿಕೊಂಡು ಅದನ್ನ ಮರಕ್ಕೆ ಕೊಡುವಂತದ್ದು ಪ್ರಕ್ರಿಯೆಗಳಿರಬಹುದು, ಇವುಗಳನ್ನು ನಾವು ಮಾಡಿದ್ರೆ ತುಂಬಾ ಅನುಕೂಲ ಆಗ್ತದೆ. ಸುಡುಮಣ್ಣು ಅಥವಾ ಬೂದಿನ ಕೂಡ ಬಳಕೆ ಮಾಡಬಹುದು. ಸುಡುಮಣ್ಣು ಮತ್ತು ಬೂದಿನ ಬಳಕೆ ಮಾಡಬಹುದು, ಆದ್ರೆ ಹೆಚ್ಚಿನ ಪ್ರಮಾಣದಲ್ಲಿ ಅದು ಕೂಡ ಬಳಕೆ ಮಾಡಬಾರದು. ಯಾಕಂತ ಹೇಳಿದ್ರೆ ಅದರಲ್ಲಿ ನಾವು ಯಾವಾಗ ಅದನ್ನ ಬರ್ನ್ ಮಾಡ್ತೇವೋ ಅಥವಾ ಸುಡ್ತೇವೋ ಅದರಲ್ಲಿ ಇರುವಂತಹ ಇಂಗಾಲದ ಅಂಶ ಹೋಗ್ತದೆ. ಈ ರೀತಿಯಾಗಿ ಹೋದಂತಹ ಇಂಗಾಲದ ಅಂಶ ಹೋದಂತಹ ಸಂದರ್ಭದಲ್ಲಿ ಅದನ್ನ ಮಣ್ಣಿ ಹಾಕಿದ್ರೆ ಅದರಲ್ಲಿ ಮಣ್ಣಿನ ಸೂಕ್ಷ್ಮಾಣುಜೀವಿಗಳ ಚಟುವಟಿಕೆ ಹೆಚ್ಚಾಗಿ ಆಗುದಿಲ್ಲ. ಹಾಗೆ ಪ್ರತಿ ವರ್ಷ ನಾವು ಅರ್ಧ ಬುಟ್ಟಿ ಹಾಕಿದ್ರೆ ಅದರ ಪ್ರಮಾಣ ಹೆಚ್ಚಾಗಿ ಅದರ ಇಂಗಾಲದ ಅಂಶ ಕಡಿಮೆ ಆಗಿ ಸೂಕ್ಷ್ಮಾಣುಜೀವಿಗಳ ಚಟುವಟಿಕೆ ಮಣ್ಣಿನಲ್ಲಿ ಕಡಿಮೆ ಆಗುವ ಚಾನ್ಸಸ್ ಇರುತ್ತದೆ. ಹಾಗಾಗಿ ಹೆಚ್ಚಿನ ಪ್ರಮಾಣದಲ್ಲಿ ಸುಡುಮಣ್ಣು ಅಥವಾ ಬೂದಿ ಹಾಕುವಂಥದ್ದು ಅಷ್ಟೊಂದು ಒಳ್ಳೆದಿಲ್ಲ. ಪ್ರಮಾಣದಲ್ಲಿ ಹಾಕಬಹುದು, ಆದರೆ ಹೆಚ್ಚಿನ ಪ್ರಮಾಣದಲ್ಲಿ ಯಾವುದು ಕೂಡ ಹಾಕ್ಲಿಕ್ಕೆ ಹೋಗಬಾರದು. ಯಾವತ್ತೂ ಕೂಡ ಈ ರೀತಿಯಾಗಿ ತ್ಯಾಜ್ಯಗಳನ್ನ ಪುನರ್ಬಳಕೆ ಮಾಡುವಂಥದ್ದು, ಕಾಂಪೋಸ್ಟ್ ಮಾಡಿಕೊಂಡು ಪುನರ್ಬಳಕೆ ಮಾಡುವಂಥದ್ದು, ಎರಡು ಗೊಬ್ಬರ ರೂಪದಲ್ಲಿ ಪುನರ್ಬಳಕೆ ಮಾಡಿಕೊಂಡು ಒಂದು ಉತ್ತಮವಾದಂತಹ ಒಂದು ವಿಧಾನ. ಕಳೆ ನಿರ್ವಹಣೆ ಬರ್ತದೆ. ಕಳೆ ಹಿಂದೆ ಎಲ್ಲ ನಮ್ಮಲ್ಲಿ ಏನ್ ಮಾಡ್ತಿದ್ರ ಅಂತ ಹೇಳಿದ್ರೆ ಅಗತ್ಯ ಮಾಡುವಂತದ್ದು ಇತ್ತು. ಮಳೆ ಕೊನೆಯ ಸಮಯದಲ್ಲಿ ಅಂತ ಹೇಳಿದ್ರೆ ಸೆಪ್ಟೆಂಬರ್ ಅಕ್ಟೋಬರ್ ತಿಂಗಳಲ್ಲಿ ಅಗತ್ಯ ಮಾಡುವಾಗ ಕಳೆಗಳೆಲ್ಲ ಕಡಿಮೆ ಆಗ್ತದೆ. ಅದು ಇತ್ತೀಚಿನ ದಿನಗಳಲ್ಲಿ ಅಗತ್ಯ ಮಾಡುವಂತದ್ದು ಕೂಡ ಕಡಿಮೆ ಆಗಿದೆ. ಅದರ ನಂತರ ಈ ಕಳೆನಾಶಕಗಳನ್ನ ಸಿಂಪರಣೆ ಮಾಡಲಿಕ್ಕೆ ಶುರು ಮಾಡಿದ್ರು. ಇದರ ಒಂದು ಅನನುಕೂಲ ಏನಂತ ಹೇಳಿದ್ರೆ ಈ ಕಳೆಗಳು ನಮ್ಮಲ್ಲಿ ಏನು ಹುಲ್ಲು ಬೆಳೀತದೆ, ಹುಲ್ಲಿನ ಪ್ರಮಾಣ ಹೋಗ್ತಾ ಕಡಿಮೆ ಆಗ್ತದೆ. ಬೇರೆ ಅನ್ಯ ಕಳೆಗಳಿರ್ತಾವಲ್ಲ ಅವುಗಳು ಮಾತ್ರ ಉಳ್ಕೊಳ್ತವೆ. ಇದು ಸಾಮಾನ್ಯವಾಗಿ ನೀವು 5 ವರ್ಷ, 6 ವರ್ಷ, 7 ವರ್ಷಗಳೆಲ್ಲ ನೀವು ಕಂಟಿನ್ಯೂಸ್ ಆಗಿ ನಾವು ಅದನ್ನ ಸಿಂಪರಣೆ ಮಾಡ್ತೀವೋ ಈ ಕಳೆಗಳೆಲ್ಲ ಕಡಿಮೆ ಆಗಿ ಅಂದ್ರೆ ಹುಲ್ಲುಗಳೆಲ್ಲ ಕಡಿಮೆ ಆಗಿ. ಹುಲ್ಲುಗಳು ಯಾಕೆ ಮುಖ್ಯ ಅಂತ ಹೇಳಿದ್ರೆ ಅದು ಮಣ್ಣನ್ನು ಬಿಗಿಯಾಗಿ ಹಿಡಿದುಕೊಳ್ತದೆ. ಮರ ಎತ್ತರ ಬೆಳೆದ ಹಾಗೆ ಗರಿಗಳು ಎತ್ತರ ಆಗ್ತವೆ. ಅಷ್ಟು ಎತ್ತರದಿಂದ ಮಳೆಗಾಲದಲ್ಲಿ ಮಳೆ ನೀರು ಬೀಳುವಾಗ ಕೆಳಗೆ ಈ ಬುಡದಲ್ಲಿರುವಂತಹ ಮಣ್ಣು ಕೊಚ್ಚಿ ಹೋಗಿಕೊಂಡು ನಮ್ಮ ಚರಂಡಿಯಲ್ಲಿ ಬೀಳುವಂತಹ ಸಾಧ್ಯತೆಗಳಿವೆ. ಇದು ನಾವು ಪ್ರಾಕ್ಟಿಕಲ್ ಆಗಿ ಗಮನಿಸಿರುವಂತದ್ದು. ಹಾಗಾಗಿ ಹೆಚ್ಚಿನ ಪ್ರಮಾಣದಲ್ಲಿ ಕಳೆನಾಶಕವು ಕೂಡ ನಾವು ಕೃಷಿಯಲ್ಲಿ ಬಳಕೆ ಮಾಡುವಂತದ್ದು ಒಳ್ಳೆಯದಲ್ಲ ಅನ್ನುವಂಥದ್ದು. ಇತ್ತೀಚಿನ ದಿನಗಳಲ್ಲಿ ನಮಗೆ ಬಹಳ ಸುಲಭವಾಗಿ ಕಳೆಗಳು ಕೊಚ್ಚುವ ಯಂತ್ರಗಳಿವೆ, ಅದರ ಬಳಕೆ ಮಾಡುವಂಥದ್ದು ಹೆಚ್ಚು ಸೂಕ್ತ ಅನ್ನುವಂಥದ್ದು ನಮ್ಮ ಅಭಿಪ್ರಾಯ. ಆಮೇಲೆ ಈಗ ನೀರಿನ ಒಂದು ಸಮರ್ಥ ನಿರ್ವಹಣೆ ಅಂದ್ರೆ ಯಾವ ರೀತಿ ಮಾಡಬೇಕು, ಎಷ್ಟು ಪ್ರಮಾಣದಲ್ಲಿ ನೀರು ಮತ್ತು ಹೇಗೆ ಕೊಡುವಂತ? ಎಲ್ಲ ನಮ್ಮ ಮೂಲ ವಸ್ತುಗಳು ನಾವೇನು ಅಡಿಕೆ ಕೃಷಿ ಕೊಡ್ತೇವೆ ಅದರಲ್ಲಿ ಪ್ರಮುಖವಾಗಿ ಮತ್ತು ಅತ್ಯವಶ್ಯಕವಾಗಿ ಹೆಚ್ಚು ಪರಿಣಾಮ ಉಂಟು ಮಾಡುವಂತಹ ಮೂಲ ವಸ್ತು ಅಂತ ಹೇಳಿದ್ರೆ ಒಳ ಸುರಿವ ಅಂತ ಹೇಳಿ ಯಾವುದಂತ ಹೇಳಿದ್ರೆ ನಮ್ಮ ನೀರು. ಗಿಡ ನೆಟ್ಟ ನಂತರದಿಂದ ಪ್ರಾರಂಭಿತವಾಗಿ ಪ್ರತಿ ಬೆಳವಣಿಗೆ ಹಂತದಲ್ಲಿ ಕೂಡ ನೀರಿನ ಅವಶ್ಯಕತೆ ಮರಗಳಿಗೆ ಇದೆ. ಮತ್ತೆ ನಾವು ಯಾವಾಗ ಯಾವ ಕ್ರಮವನ್ನ ಅಲ್ಲಿ ನೀರನ್ನು ಕೊಡ್ತೀವಿ ಅನ್ನೋದು ಕೂಡ ಬಹಳ ಮುಖ್ಯ. ಹಿಂದೆಲ್ಲ ನಾವು ಕಟ್ಟಿ ನೀರನ್ನ ತೋಟಕ್ಕೆ ಬಿಟ್ಟು ಅದನ್ನು ಎರಚುವಂತದ್ದು ಕ್ರಮಗಳಿದ್ದು, ಆಮೇಲೆ ಡೀಸೆಲ್ ಪಂಪ್ಗಳೆಲ್ಲ ಬಂದ ನಂತರ ಸೀಮೆಣ್ಣೆ ಪಂಪ್ಗಳ ನಂತರ ಅದನ್ನ ಪಂಪ್ ಮಾಡಿ ಬುಡಬುಡಕ್ಕೆ ಹಿಡಿಯುವಂತ ಕ್ರಮ ಇತ್ತು. ಆಮೇಲೆ ದೊಡ್ಡ ಕ್ರಾಂತಿ ಮಾಡಿರುವಂತದ್ದು ನಮ್ಮ ಸ್ಪ್ರಿಂಕ್ಲರ್ ನೀರಾವರಿ ಬಂದ ಮೇಲೆ. ಸ್ಪ್ರಿಂಕ್ಲರ್ ನೀರಾವರಿಯಲ್ಲಿ ನಾವು ಹೆಚ್ಚು ಎಲ್ಲಿಗೆ ಸೂಕ್ತ ಅಂತ ಹೇಳಿದ್ರೆ ಯಾವಾಗ ಅಡಿಕೆಯಲ್ಲಿ ಬಹುಬೆಳೆ ಕೃಷಿ ಪದ್ಧತಿಯನ್ನು ನಾವು ಅಳವಡಿಸ್ತೀವೋ ಅಂತ ಸಂದರ್ಭದಲ್ಲಿ ಸ್ಪ್ರಿಂಕ್ಲರ್ ನೀರಾವರಿ ಉತ್ತಮ ಆಗ್ತದೆ. ಆದರೆ ಅದರಲ್ಲಿ ಕಳೆ ಬರುವಂತದ್ದು ಕೂಡ ಜಾಸ್ತಿ. ಸಾಮಾನ್ಯವಾಗಿ ಸ್ಪ್ರಿಂಕ್ಲರ್ ನೀರಾವರಿ ಪದ್ಧತಿ ನಾವು ನೀರು ಕೊಡುವಾಗ ಒಂದು ಮರಕ್ಕೆ ಒಂದು ದಿನಕ್ಕೆ 40 ಲೀಟರ್ ಬೇಕಾಗ್ತದೆ. ಹಾಗಾಗಿ 3-4 ದಿನಕ್ಕೆ ಒಮ್ಮೆ ನೀರು ಕೊಡುವಂತದ್ದು ಸಾಮಾನ್ಯವಾದ ಕ್ರಮ. ಹಾಗಾಗಿ ಒಂದು ಮರಕ್ಕೆ 3-4 ದಿನಕ್ಕೆ ಒಮ್ಮೆ 120-160 ಲೀಟರ್ ನೀರು ಕೊಡುವಂತದ್ದು ಶಿಫಾರಸು ಮಾಡಲಾಗಿದೆ. ಇತ್ತೀಚಿನ ದಿನಗಳಲ್ಲಿ ನಮಗೆ ಹಿಂದೆ ಹಿತ್ತಾಳೆ ನಿಂತು, ಈಗ ಪ್ಲಾಸ್ಟಿಕ್ ಕೂಡ ಬಂದಿದೆ. ಪ್ಲಾಸ್ಟಿಕ್ ನಲ್ಲಿ ಒಂದು ಕುಟ್ಟಿಯಿಂದ ಇನ್ನೊಂದು ಕುಟ್ಟಿಗೆ 35 ಅಂತರ ಕೊಡ್ತಾರೆ. ಹಿಂದೆ ಹಿತ್ತಾಳೆ ಕುಟ್ಟಿ ಇದ್ದಾಗ 40 ಅಡಿ ಅಂತರ ಕೊಡುವಂತದ್ದು ಕ್ರಮ ಇತ್ತು. ಈ ಸಿಂಚನ ನೀರಾವರಿ ಕ್ರಮ ಎಲ್ಲಿ ಸ್ವಲ್ಪ ಇನ್ನೂ ಹೆಚ್ಚು ಅನುಕೂಲ ಅಂತ ಹೇಳಿದ್ರೆ ತೆಂಕು ಬಿಸಿಲು ಹೆಚ್ಚು ಬೀಳುವಂತ ಒಂದು ಸಣ್ಣ ತೋಟಗಳಲ್ಲಿ ಅಂತ ಹೇಳಿದ್ರೆ ಗುಡ್ಡೆ ತೋಟದಲ್ಲಿ ನಾವು ಹೊಸದಾಗಿ ಕೃಷಿ ಮಾಡುವಾಗ ಆ ತೆಂಕು ದಿಕ್ಕಿನಲ್ಲಿ ಹೆಚ್ಚಾಗಿ ಬಿಸಿಲು ಬಿದ್ದು, ತೀವ್ರತೆಯ ಬಿಸಿಲು ಬಿದ್ದು ಈ ಗೊನೆಗಳ ಮೇಲೆ ಬಿದ್ದರೆ ಅಂತ ಸಂದರ್ಭದಲ್ಲಿ ಹೆಚ್ಚು ಉಷ್ಣಾಂಶ ಇರುವ ಸಂದರ್ಭದಲ್ಲಿ ಅಂದ್ರೆ ಬೇಸಿಗೆ ಸಮಯದಲ್ಲಿ ಅಂದ್ರೆ ಗಾಳಿಯಲ್ಲಿ ಆರ್ದ್ರತೆ ಕಡಿಮೆ ಇರ್ತದೆ, ಉಷ್ಣಾಂಶ ಹೆಚ್ಚಿರ್ತದೆ, ಕಾಯಿ ಕಟ್ಟುವಂತ ಪ್ರಮಾಣ ಕಡಿಮೆ ಆಗ್ತದೆ. ಅಂತ ಸಂದರ್ಭದಲ್ಲಿ ನಮ್ಮ ಸಿಂಚನ ನೀರಾವರಿ ಪದ್ಧತಿ ಅಂತಹ ತೋಟಗಳಿಗೆ ಹೆಚ್ಚು ಅನುಕೂಲ ಆಗಬಹುದು. ಆದ್ರೆ ಇದರಲ್ಲಿ ನೀರಿನ ಬಳಕಾ ಸಾಮರ್ಥ್ಯ 70% ಮಾತ್ರ. ಆದ್ರೆ ಹನಿ ನೀರಾವರಿ ಪದ್ಧತಿಯಲ್ಲಿ ನೀರಿನ ಬಳಕಾ ಸಾಮರ್ಥ್ಯ 90-95% ಮತ್ತೆ ನಮ್ಮ ಹನಿ ನೀರಾವರಿ ಪದ್ಧತಿಯಲ್ಲಿ ಕಳೆ ಬರುವಂತದ್ದು ಕೂಡ ಕಡಿಮೆ. ಹಾಗಾಗಿ ಇತ್ತೀಚಿನ ದಿನಗಳಲ್ಲಿ ಕಡಿಮೆ ನೀರಿನಲ್ಲಿ ಕೃಷಿ ಮಾಡಬೇಕಂತಹ ಸಂದರ್ಭ ಇರುವಾಗ ನಾವು ಹನಿ ನೀರಾವರಿ ಪದ್ಧತಿ ಮೊರೆ ಹೋಗುವಂತದ್ದು ಇತ್ತೀಚಿನಲ್ಲಿ ಅನಿವಾರ್ಯ ಆಗಿದೆ. ಇದರ ಜೊತೆ ಜೊತೆಗೆ ರಸಗೊಬ್ಬರವನ್ನು ಕೂಡ ಹನಿ ನೀರಾವರಿ ಮೂಲಕ ಕೊಡಬಹುದು ಅಥವಾ ರಸಾವರಿ ಪದ್ಧತಿಯನ್ನು ಅನುಸರಿಸಬಹುದು. ಹೌದು, ಇದು ಇತ್ತೀಚಿನ ದಿನಗಳಲ್ಲಿ ಬಹಳ ಪ್ರಾಮುಖ್ಯತೆಯನ್ನು ಪಡೆದುಕೊಂಡಿದೆ. ಯಾಕಂತ ಹೇಳಿದ್ರೆ ಎಲ್ಲರೂ ಕೂಡ ಇತ್ತೀಚಿನ ದಿನಗಳಲ್ಲಿ ಹನಿ ನೀರಾವರಿ ಪದ್ಧತಿಗೆ ಮೊರೆ ಹೋಗ್ತಾ ಇದ್ದಾರೆ. ಹನಿ ನೀರಾವರಿ ಪದ್ಧತಿ ಮಾಡುವಂತಹ ಸಂದರ್ಭದಲ್ಲಿ ಹನಿ ರಸಾವರಿ ಪದ್ಧತಿ ಇದ್ದಕ್ಕಿಂತ ಹೆಚ್ಚು ಪರಿಣಾಮಕಾರಿಯಾಗಿ ರಸಗೊಬ್ಬರಗಳ ನಾವು ಗಿಡ ಮರಗಳಿಗೆ ಕೊಡಲಿಕ್ಕೆ ಸಾಧ್ಯತೆ. ಇದು ಕೇವಲ ರಸಗೊಬ್ಬರ ಮಾತ್ರ ಅಲ್ಲ, ದ್ರವ್ಯಗಳನ್ನು ಕೊಡಬಹುದು, ಎರೆದ್ರವ್ಯ ಕೊಡಬಹುದು, ನಮ್ಮ ಜೀವಾಮೃತಗಳನ್ನು ಕೊಡಬಹುದು. ಇಂತಹ ದ್ರವ್ಯಗಳನ್ನು ಕೂಡ ಶೋಧಿಸಿ ನಂತರ ಅದನ್ನ ನಾವು ಹನಿ ನೀರಾವರಿ ಪದ್ಧತಿಯ ಮುಖಾಂತರ ಕೊಡಲಿಕ್ಕೆ ಸಾಧ್ಯತೆ ಇದೆ. ಒಂದೊಂದು ಹೇಳಿದ್ರೆ ಒಂದು ಮರಕ್ಕೆ ಹನಿ ನೀರಾವರಿ ಪದ್ಧತಿಯಲ್ಲಿ ನಾವು ನೀರು ಕೊಡುವಾಗ ಒಂದು ಮರಕ್ಕೆ ಒಂದು ದಿನಕ್ಕೆ 20 ಲೀಟರ್ನಷ್ಟು ನೀರಿನ ಅವಶ್ಯಕತೆ ಇದೆ ಒಂದು ದಿನ ಪ್ರತಿದಿನ ಕೂಡ. ಸಾಮಾನ್ಯವಾಗಿ ನಾವು ಹೇಳುವಂತದ್ದು 16-20 ಲೀಟರ್ ನೀರು ಕೊಡಬೇಕು ಅನ್ನೋದು ನಾವು ಶಿಫಾರಸನ್ನ ಮಾಡಲಾಗಿದೆ. ಇದರಲ್ಲಿ ನಳಿಕೆಗಳ ದೂರ ಮತ್ತು ಅದರ ಸಾಮರ್ಥ್ಯ ಕೂಡ ಬಹಳ ಮುಖ್ಯ. ಸಾಮಾನ್ಯವಾಗಿ ಕೃಷಿಕರ ಏನ್ ಮಾಡುತ್ತೆ ಅಂತ ಹೇಳಿದ್ರೆ ಕಾಂಡದಿಂದ ಕೇವಲ 1 ಅಡಿ ದೂರದಲ್ಲಿ ನಳಿಕೆಗಳನ್ನು ಹಾಕ್ತಾರೆ, ಅಂದ್ರೆ ಡ್ರಿಪ್ಪರ್ಗಳನ್ನು ಹಾಕ್ತಾರೆ. ಇದು ಸರಿಯಾದ ಕ್ರಮ ಅಲ್ಲ. ಯಾಕಂತ ಹೇಳಿದ್ರೆ ಅಡಿಕೆಯ ಬೇರುಗಳು, ಅದರಲ್ಲಿ ಸಣ್ಣ ಗಾತ್ರದ ಬೇರುಗಳು ಅಂತ ಸೂಕ್ಷ್ಮ ಬೇರುಗಳು ಅಂತ ಹೇಳ್ತಾರೆ, ಈ ಸೂಕ್ಷ್ಮ ಬೇರುಗಳು ಪೋಷಕಾಂಶ ಮತ್ತು ನೀರನ್ನ ಹೀರಿಕೊಳ್ಳುವಂತಹ ಬೇರುಗಳು. ಅವುಗಳು ಕಾಂಡದಿಂದ ಸರಿಸುಮಾರು 50-60 ಸೆಂಟಿಮೀಟರ್ ದೂರದಲ್ಲಿ ಹೆಚ್ಚು ಕೇಂದ್ರೀಕೃತವಾಗಿರುವಂತದ್ದು. 2 ಅಡಿ ದೂರದಲ್ಲಿ ಹೆಚ್ಚು ಕೇಂದ್ರೀಕೃತವಾಗಿರುತ್ತದೆ. ಹಾಗಾಗಿ ಆ ಭಾಗದಲ್ಲಿ ನಾವು ನೀರನ್ನು ಕೊಡುವಂತದ್ದು ಮತ್ತು ಪೋಷಕಾಂಶಗಳನ್ನು ಕೊಡುವಂತದ್ದು ಅವುಗಳ ಲಭ್ಯತೆ ಮತ್ತು ಹೀರುವಿಕೆಗೆ ಹೆಚ್ಚಿನ ಒಂದು ಪರಿಣಾಮವನ್ನು ಉಂಟು ಮಾಡುತ್ತದೆ. ಹಾಗಾಗಿ ಯಾವತ್ತೂ ಕೂಡ ನಳಿಕೆಗಳನ್ನು ಹಾಕುವಾಗ ಕಾಂಡದಿಂದ 50 ಸೆಂಟಿಮೀಟರ್ 2 ಅಡಿ ದೂರದಲ್ಲಿ ಹಾಕಿದ್ರೆ ಹೆಚ್ಚಿನ ಪ್ರಯೋಜನವನ್ನು ನಾವು ಪಡಿಬಹುದು. ಮತ್ತೆ ಪ್ರಮಾಣ 1 ಮರಕ್ಕೆ 16-20 ಲೀಟರ್ ಪ್ರತಿದಿನ ನಾವು ಕೊಡಬೇಕಾಗ್ತದೆ. ರಸಾವರಿ ಯಾಕೆ ಪ್ರಮುಖವಾದ ಒಂದು ಪೋಷಕಾಂಶ ನೀಡುವ ವಿಧಾನ ಯಾಕಂತ ಹೇಳಿದ್ರೆ ನಾವು ನೇರವಾಗಿ ನೀರಿನ ಮುಖಾಂತರವೇ ಬುಡಕ್ಕೆ ನಾವು ಕೊಡಲಿಕ್ಕೆ ಸಾಧ್ಯತೆ ಇದೆ. ಎಲ್ಲೆಲ್ಲಿ ಈ ಚಟುವಟಿಕೆಯುಕ್ತ ಅಥವಾ ಸಣ್ಣ ಸೂಕ್ಷ್ಮ ಬೇರುಗಳು ಹೆಚ್ಚಾಗಿವೆಯೋ ಅದೇ ಜಾಗಕ್ಕೆ ನೀರಲ್ಲಿ ಕರಗಿದಂತಹ ಗೊಬ್ಬರಗಳನ್ನು ಕೊಡುವುದರಿಂದ ಅವುಗಳಿಗೆ ಲಭ್ಯತೆ ಹೆಚ್ಚಾಗ್ತದೆ, ಹೀರಿಕೆ ಪ್ರಮಾಣ ಕೂಡ ಹೆಚ್ಚಾಗ್ತದೆ, ಮತ್ತೆ ಅವುಗಳ ಬಳಕ ಸಾಮರ್ಥ್ಯ ಈ ಪೋಷಕಾಂಶಗಳ ಬಳಕ ಸಾಮರ್ಥ್ಯ ಕೂಡ ಹೆಚ್ಚಾಗಿ ನಾವು 11% ಹೆಚ್ಚಿನ ಇಳುವರಿಯನ್ನು ನಾವು ಒಂದು ಮರಕ್ಕೆ ಪಡೆಯಲಿಕ್ಕೆ ಸಾಧ್ಯತೆ ಇದೆ. ಇನ್ನೊಂದು ವಿಚಾರ ಅಂತ ಹೇಳಿದ್ರೆ ಈ ರಸಾವರಿ ಪದ್ಧತಿಯಲ್ಲಿ ನಾವು ಡಿಸೆಂಬರ್ನಿಂದ ಮೇ ತಿಂಗಳವರೆಗೆ 10-20 ದಿನಕ್ಕೆ ಒಮ್ಮೆ ನಾವು ಈ ರಸಗೊಬ್ಬರಗಳನ್ನು ಕೊಡಬಹುದು. ಅಂದ್ರೆ ಈ ಸಮಯ ಬಹಳ ಅಡಿಕೆಯಲ್ಲಿ ಬಹಳ ಪ್ರಮುಖವಾದ ಕಾಲಘಟ್ಟ. ಹೂ ಬಿಡುವಂತದ್ದು ಡಿಸೆಂಬರ್ನಿಂದ ಪ್ರಾರಂಭ ಆಗ್ತದೆ, ಕಾಯಿ ಕಟ್ಟುವಂತದ್ದು ಮತ್ತು ಕಾಯಿಯ ಪ್ರಾಥಮಿಕ ಹಂತದ ಬೆಳವಣಿಗೆ ಆಗುವಂತದ್ದು ಡಿಸೆಂಬರ್ನ ಮೇ ತಿಂಗಳವರೆಗೆ. ಇದು ಅಡಿಕೆಯಲ್ಲಿ ನಮಗೆ ಇಳುವರಿ ಪಡೆಯಲಿಕ್ಕೆ ಕೂಡ ಬಹಳ ಪ್ರಮುಖವಾದಂತಹ ಒಂದು ಕಾಲಘಟ್ಟ. ಆ ಸಮಯದಲ್ಲಿ ನಾವು ಪೋಷಕಾಂಶಗಳನ್ನ ನೀರಲ್ಲಿ ಕರಗಿಸಿಕೊಡುವುದರಿಂದ ಅದು ಕೂಡ ಸೂಕ್ಷ್ಮ ಬೇರುಗಳು ಇರುವ ಜಾಗದಲ್ಲಿ ಕೊಡುವುದರಿಂದ ಅವುಗಳ ಹೀರಿಕೆ ಹೆಚ್ಚಾಗಿ ಹೆಚ್ಚಿನ ಇಳುವರಿ ನಾವು ಪಡೆಯಲಿಕ್ಕೆ ಸಾಧ್ಯತೆಗಳಿವೆ. ಮತ್ತೆ ಇದರಲ್ಲಿ ಇನ್ನೊಂದು ಅನುಕೂಲ ಏನಂತ ಹೇಳಿದ್ರೆ 100% ರಸಗೊಬ್ಬರದ ಅವಶ್ಯಕತೆ ಇಲ್ಲ. ಕೇವಲ 75% ರಸಗೊಬ್ಬರವನ್ನು ಕೊಟ್ಟರೆ ಕೂಡಲೇ ಸಾಕಾಗ್ತದೆ. ಹಾಗಾಗಿ 25% ರಸಗೊಬ್ಬರನ ನಾವು ಉಳಿತಾಯ ಮಾಡಬಹುದು. ಉಳಿತಾಯ ಮಾಡುವುದಲ್ಲದೆ 11% ಹೆಚ್ಚಿನ ಇಳುವರಿ ನಾವು ಪಡೆಯಲಿಕ್ಕೆ ಸಾಧ್ಯತೆ ಇದೆ. ಹಾಗಾಗಿ ಹನಿ ರಸಾವರಿ ಪದ್ಧತಿ ಮುಖಾಂತರ ನಾವು ಗೊಬ್ಬರಗಳನ್ನು ಕೊಡುವಂತಹ ಸಂದರ್ಭದಲ್ಲಿ ಒಂದು ಮರಕ್ಕೆ 136 ಗ್ರಾಂನಷ್ಟು ಯೂರಿಯಾ, 65 ಗ್ರಾಂನಷ್ಟು DAP ಮತ್ತೆ 175 ಗ್ರಾಂನಷ್ಟು ಪೊಟ್ಯಾಷನ್ನ ಒಂದು ಮರಕ್ಕೆ 1 ವರ್ಷಕ್ಕೆ ನೀಡಬೇಕಾಗ್ತದೆ. ಇದನ್ನ ನಾವು 10 ದಿನಕ್ಕೊಮ್ಮೆ ಕೊಡುವಂತಹ ಸಂದರ್ಭಗಳಿದ್ರೆ 18 ಕಂತುಗಳಲ್ಲಿ, 20 ದಿನಕ್ಕೊಮ್ಮೆ ಕೊಡುವಂತದ್ದಿದ್ರೆ 9 ಕಂತುಗಳಲ್ಲಿ ಒಂದು ಮರಕ್ಕೆ 1 ವರ್ಷಕ್ಕೆ ನಾವು ನೀಡಬಹುದು. ಹಂತ ಹಂತವಾಗಿ ಸ್ವಲ್ಪ ಸ್ವಲ್ಪ ಪ್ರಮಾಣದಲ್ಲಿ ಕೊಡುವುದ ಕಾರಣ ಅವುಗಳನ್ನು ಹೀರುವಿಕೆಗೆ ಬಹಳ ಅನುಕೂಲ ಆಗ್ತದೆ. ತಪ್ಪಿಸಬಹುದಾಗಿದೆ. ಇನ್ನೊಂದು ವಿಚಾರ, ಮಳೆಗಾಲದಲ್ಲಿ ಕೊಡಬೇಕಾಗಿರುವಂತಹ ಈ ಬಸ್ಸಿಗಾಲುವೆಗಳು ಅಥವಾ ಬಸ್ಸಿಗಾಲುವೆ ವ್ಯವಸ್ಥೆಯನ್ನು ಮಾಡಿಕೊಳ್ಳುವಂತಹದ್ದು, ಇದರ ಒಂದು ಪ್ರಾಮುಖ್ಯತೆ ಏನು? ಗುಡ್ಡ ತೋಟಗಳಲ್ಲಿ ಬಸಿಗಾಲುವೆಗಳು ಅಷ್ಟೊಂದು ಅವಶ್ಯಕತೆ ಬರುವುದಿಲ್ಲ. ಯಾಕಂತ ಹೇಳಿದ್ರೆ ನೀರು ಚೆನ್ನಾಗಿ ಬಸಿದು ಹೋಗ್ತದೆ. ಆದ್ರೆ ಜೋಗು ಪ್ರದೇಶಗಳಿರಬಹುದು, ಈ ಹಿಂದೆ ಗದ್ದೆ ಇದ್ದ ಜಾಗದಲ್ಲಿ ನಾವು ತೋಟ ಮಾಡಿದಂತ ಸಂದರ್ಭಗಳಿರಬಹುದು, ಅಥವಾ ನದಿಗಳಿಗೆ ಅಥವಾ ಇನ್ನಿತರ ನೀರಿನ ಸೋರ್ಸುಗಳಿಗೆ ಹತ್ತಿರವಾಗಿರುವಂತಹ ತೋಟಗಳಿರಬಹುದು, ಅವುಗಳಲ್ಲಿ ನೀರಿನ ಮಟ್ಟ ಹೆಚ್ಚಿರ್ತದೆ. ಇಂತಹ ಜಾಗದಲ್ಲಿ ನಾವು ಬಸಿಗಾಲು ಮಾಡುವಂಥದ್ದು ಅನಿವಾರ್ಯ ಕೂಡ. ಇದು ಸಾಮಾನ್ಯವಾಗಿ ಏನು ಹೇಳುವ ಅಂತ ಹೇಳಿದ್ರೆ, ಎರಡು ಕನ್ನಡಿಯ ಗುಂಡಿ ಮಾಡಿದ್ರೆ ಗಿಡ ನೆಟ್ಟದಕ್ಕಿಂತ ಅರ್ಧ ಅಡಿಯಾದ್ರೂ, ಕನಿಷ್ಠ ಅರ್ಧ ಅಡಿಯಾದ್ರೂ ಬಸಿಗಾಲುವೆ ಆಳ ಇರಬೇಕನ್ನುವಂಥದ್ದು. ಹಾಗಾಗಿ ಎರಡೂವರೆ ಅಡಿಯಿಂದ ಮೂರು ಅಡಿಯಷ್ಟು ಆಳದ ಬಸಿಗಾಲುಗಳನ್ನು ನಾವು ಮಾಡಬೇಕಾಗ್ತದೆ. ತುಂಬಾ ಜೋಗ ಪ್ರದೇಶ ಆಗಿದ್ರೆ ಸಾಲು ಬಿಟ್ಟು ಸಾಲ್ವ್ ಮಾಡಬಹುದು, ಇಲ್ಲಾಂದ್ರೆ ಎರಡು ಸಾಲು ಬಿಟ್ಟು ಒಂದೊಂದು ಬಸಿಗಾಲುಗಳನ್ನು ನಾವು ಮಾಡಿಕೊಳ್ಬಹುದು. ಬಸಿಗಾಲುವೆ ಬಹಳ ಮುಖ್ಯ, ಯಾಕಂತ ಹೇಳಿದ್ರೆ ಬುಡದಲ್ಲಿ ನೀರು ನಿಂತ ಸಂದರ್ಭದಲ್ಲಿ ಈ ಸೂಕ್ಷ್ಮ ಬೇರುಗಳಿಗೆ ಉಸಿರಾಟಕ್ಕೆ ತೊಂದರೆ ಆಗಿ ಅವುಗಳ ಬೆಳವಣಿಗೆ ಕೂಡ ಸಮಸ್ಯೆ ಆಗ್ತದೆ, ಮತ್ತೆ ಪೋಷಕಾಂಶಗಳನ್ನ ಹೀರಿಕೊಳ್ಳಲು ಕೂಡ ಸಮಸ್ಯೆಗಳಾಗ್ತವೆ. ಅಡಿಕೆ ತೋಟದಲ್ಲಿ ಮಿಶ್ರ ಬೆಳೆಯಾಗಿ ಯಾವ್ಯಾವ ಬೆಳೆಯನ್ನ ಬೆಳೆಯುವುದಕ್ಕೆ ಅವಕಾಶ ಇದೆ, ಹಾಗೂ ಅದರ ಒಂದು ಅನುಕೂಲತೆಗಳು ತೊಂದರೆಗಳು ಏನೇ? ಅಡಿಕೆಯಲ್ಲಿ ನಾವು ಸಾಮಾನ್ಯವಾಗಿ ನೋಡುವಾಗ ಇದರಲ್ಲಿ ನಮ್ಮ ನ್ಯಾಚುರಲ್ ರಿಸೋರ್ಸಸ್ ಅಂತ ಹೇಳ್ಬೋದು, ಸಂಪನ್ಮೂಲಗಳು ಏನಿದೆ ಅವುಗಳ ಬಳಕೆ ಬಹಳ ಕಡಿಮೆ ಆಗ್ತದೆ. ಯಾಕಂತ ಹೇಳಿದ್ರೆ ಒಂದು ಮರ ಕೇವಲ 31% ಭೂಮಿಯನ್ನು ಮಾತ್ರ ಅದು ಉಪಯೋಗ ಮಾಡಿಕೊಳ್ಳುತ್ತದೆ, 50% ಬಿಸಿಲನ್ನ ಉಪಯೋಗ ಮಾಡಿಕೊಳ್ಳುತ್ತದೆ, ಕೇವಲ 30% ಗಾಳಿಯನ್ನು ಅದು ಬಳಕೆ ಮಾಡಿಕೊಳ್ಳುತ್ತದೆ, ಅಂದ್ರೆ ಏರಿಯಾ ಸ್ಪೇಸ್ ಅಂತ ಹೇಳ್ತೇವೆ ಅಷ್ಟು ಮಾತ್ರ ಬಳಕೆ ಮಾಡ್ತದೆ. ಹಾಗಾಗಿ ಈ ನ್ಯಾಚುರಲ್ ಸಂಪನ್ಮೂಲಗಳಿವೆ, ನೈಸರ್ಗಿಕ ಸಂಪನ್ಮೂಲಗಳನ್ನು ಬಳಕೆ ಮಾಡುವಂಥದ್ದು ಅಡಿಕೆ ತುಂಬಾ ಕಡಿಮೆ ಪ್ರಮಾಣದಲ್ಲಿ. ಹಾಗಾಗಿ ಇಲ್ಲಿ ಇನ್ನಿತರ ಅಡಿಕೆಯೊಂದಿಗೆ ಹೊಂದಾಣಿಕೆ ಆಗುವಂತಹ ಬೆಳೆಗಳಾದಂತಹ ಕೊಕ್ಕೋ ಇರಬಹುದು, ಬಾಳೆ ಇರಬಹುದು, ಜಾಯಿಕಾಯಿ ಇರಬಹುದು, ಇಂತಹ ಬಹುವಾರ್ಷಿಕ ಬೆಳೆಗಳನ್ನು ಕೂಡ ನಾವು ಅದರೊಂದಿಗೆ ಬೆಳೆಯಲಿಕ್ಕೆ ಸಾಧ್ಯತೆಗಳು ತುಂಬಾ ಇದೆ. ಕಾಳು ಮೆಣಸು ಕೂಡ ಬಹಳ ಒಂದು ಉತ್ತಮವಾದಂತಹ ಒಂದು ಸಾಂಬಾರು ಬೆಳೆ. ಆದರೆ ಒಂದು ಗಮನದಲ್ಲಿ ಇಟ್ಕೊಳ್ಬೇಕು ನಾವು, ಈ ನಮ್ಮಲ್ಲಿರುವಂತಹ ಅಡಿಕೆ ತೋಟದಲ್ಲಿರುವಂತಹ ನೆರಳನ್ನ ಮೊದಲಿಗೆ ಪರಿಗಣನೆಗೆ ನಾವು ತಗೊಳ್ಬೇಕು. ತುಂಬಾ ನೆರಳಿದ್ರೆ ಕರಿಮುಂಡ ತಳಿ ಹೆಚ್ಚಾಗಿ ಸೂಕ್ತ ಆಗ್ತದೆ, ತುಂಬಾ ಓಪನ್ ಅಂತ ಹೇಳಿದ್ರೆ ಬಿಸಿಲು ಸ್ವಲ್ಪ ಹೆಚ್ಚಿನ ಪ್ರಮಾಣದಲ್ಲಿದ್ರೆ ನಾವು ಪಣಿಯೂರು ಸೀರೀಸ್ ಅಂದ್ರೆ ಪಣಿಯೂರು 5 ನಾವು ಬೆಳಿಬಹುದು, ಮತ್ತೆ ಇತ್ತೀಚಿನ ದಿನಗಳಲ್ಲಿ ಹೊಸ ತಳಿಗಳಾದಂತಹ ಪಂಚಮಿ ಬೆಳಿಬಹುದು, ಶ್ರೀಕರ ಶುಭಕರ ಪಂಚಮಿ ತಳಿಗಳನ್ನ ಕೂಡ ನಾವು ಬೆಳಿಲಿಕ್ಕೆ ಸಾಧ್ಯತೆ ಇದೆ. ಮತ್ತೆ ಸ್ಥಳೀಯ ತಳಿಯಾದ ಎಂಪಿರನ್ ಕೂಡ ಚೆನ್ನಾಗಿ ಈ ನಮ್ಮ ಅಡಿಕೆಯೊಂದಿಗೆ ಚೆನ್ನಾಗಿ ಬರ್ತದೆ. ಈಗ ಅಡಿಕೆಯಲ್ಲಿ ಸಾಮಾನ್ಯವಾಗಿ 2.7 meters ಅಂತರವನ್ನ ಪಾಲಿಸಬೇಕು ಅಂತ ಹೇಳ್ತೇವೆ, ಗಿಡದಿಂದ ಗಿಡಕ್ಕೆ, ಸಾಲಿನಿಂದ ಸಾಲಿಗೆ. ಇದ ಅಲ್ಲದೆ ಇದರಲ್ಲಿ ಇನ್ನಷ್ಟು ಅತಿ ಸಾಂದ್ರ ಬೇಸಾಯ ಪದ್ಧತಿ ಅಂತ ಏನಾರಿದೆಯಾ? ಶಿಫಾರಸ್ ಮಾಡಿರುವಂತದ್ದು ಅಂದ್ರೆ ಅಡಿಕೆಗೆ ಪ್ರಾಧಾನ್ಯತೆಯಲ್ಲಿ ನಾವು ಕೃಷಿ ಮಾಡೋದಿದ್ರೆ 9 to 9.5 meters ಹೆಚ್ಚು ಸೂಕ್ತವಾದಂತಹ ಒಂದು ಅಂತರ. ಒಂದು ವೇಳೆ ನಾವು ಇನ್ನಿತರ ಉಪ ಬೆಳೆಗಳಿಗೆ ಕೂಡ ಪ್ರಾಧಾನ್ಯತೆ ಕೊಡುವುದಂತ ಇದ್ರೆ ಅದರ ಅಂತರವನ್ನು ಜಾಸ್ತಿ ಮಾಡ್ಕೋಬಹುದು, 11 to 11.5 meters ಕೂಡ ನಾವು ಗಿಡಗಳನ್ನು ಹಾಕಬಹುದು. ಈ ರೀತಿಯಾಗಿ ಮಾಡಿಕೊಳ್ಳುವಾಗ ಉಪ ಬೆಳೆಗಳಿಗೆ ಕೂಡ ನಾವು ಸಾಕಷ್ಟು ನಾವು ಇದನ್ನ ಇಂಪಾರ್ಟೆನ್ಸ್ ಅನ್ನ ಪ್ರಾಮುಖ್ಯತೆಯನ್ನು ಕೊಟ್ಟಾಗ ಹಾಕ್ತದೆ, ಆಗ ಚೆನ್ನಾಗಿ ಬಿಸಿಲು ಬೀಳುತ್ತದೆ, ಅದಕ್ಕೆ ಬೇಕಾದ ಭೂಮಿ ಕೂಡ ಜಾಸ್ತಿ ಸಿಗ್ತದೆ. ಹಾಗಾಗಿ ಯಾವಾಗ ನಾವು ಅಡಿಕೆಯೊಂದಿಗೆ ಇನ್ನಿತರ ಬೆಳೆಗಳಿಗೆ ಪ್ರಾಮುಖ್ಯತೆ ಕೊಡ್ತೇವೆ ಆವಾಗ 11 by 11 ಅಂತರವನ್ನ ಕೂಡ ನಾವು ಅಡಿಕೆ ಕೊಟ್ಟರೆ ಉಪ ಬೆಳೆಗಳಿಗೆ ಹೆಚ್ಚಿನ ಪ್ರಯೋಜನ ಪಡೆಯಲು ಸಾಧ್ಯತೆ ಇದೆ. ಬೇರೆ ಬೇರೆ ಪ್ರದೇಶಗಳಿಗೆ ಬೇರೆ ಬೇರೆ ಮಿಶ್ರ ಬೆಳೆಗಳನ್ನ ಕೂಡ ನಾವು ಶಿಫಾರಸು ಮಾಡಲಾಗಿದೆ. ಕರ್ನಾಟಕದಲ್ಲಿ ನಮಗೆ ಬಯಲ್ ಪ್ರದೇಶ ಅಂತ ಹೇಳಿದ್ರೆ ನಮ್ಮ ಕರಾವಳಿ ಪ್ರದೇಶದಲ್ಲಿ ಅಡಿಕೆ ಒಂದಿಗೆ ಬಾಳೆ ಕೊಕ್ಕೋ ಮತ್ತೆ ಕಾಳುಮೆಣಸು ಇದನ್ನ ನಾವು ಬೆಳಿಬಹುದು. ಇದರಲ್ಲಿ ನಮ್ಗಂತ ಹೇಳಿದ್ರೆ ಪ್ರಾರಂಭಿಕ ವರ್ಷಗಳಲ್ಲ ಅಂತ ಅಲ್ಲ, ಇದು 12 ನಂತರದ ತೋಟಗಳಲ್ಲಿ ಈ ಬೆಳೆ ಪದ್ಧತಿಯನ್ನ ಅನುಸರಿಸಬಹುದು. ಪ್ರಾರಂಭಿಕ ಹಂತದಲ್ಲಿ ನಾವು ಸಾಮಾನ್ಯವಾಗಿ ಅನಾನಸ್ ಬೆಳೆಯುವಂತದ್ದಿರಬಹುದು, ಬಾಳೆ ಬೆಳೆಯುವಂತದ್ದಿರಬಹುದು, ಇನ್ನಿತರ ಇಂತಹ ತರಕಾರಿ ಬೆಳೆಯುವಂತದ್ದು ಅಂತ ಹೇಳಿದ್ರೆ ಏಕವಾರ್ಷಿಕ ದ್ವಿವಾರ್ಷಿಕ ಬೆಳೆಗಳನ್ನ ಬೆಳ್ಕೊಳ್ಬಹುದು. 10 ನಂತರ ಇಂತಹ ಬಹುವಾರ್ಷಿಕ ಬೆಳೆಗಳನ್ನ ಬೆಳ್ಕೊಳ್ಳಿಕ್ಕೆ ನಮ್ಮಲ್ಲಿ ಅವಕಾಶಗಳಿವೆ. ಬಹುಶಃ ಮಿಶ್ರ ಬೆಳೆಯನ್ನು ಬೆಳೆದಂತಹ ಸಂದರ್ಭದಲ್ಲಿ ಪ್ರತ್ಯೇಕವಾಗಿ ಗೊಬ್ಬರವನ್ನು ಕೊಡುವಂತಹ ವ್ಯವಸ್ಥೆಯನ್ನು ಮಾಡಿಕೊಳ್ಬೇಕು ಬೇರೆ ಬೇರೆ ಬೆಳೆಗಳು. ಇದು ಕೂಡ ಪ್ರಮುಖವಾದಂತಹ ವಿಚಾರ, ಯಾಕಂತ ಹೇಳಿದ್ರೆ ಸಾಕಷ್ಟು ಸಮಯದಲ್ಲಿ ನಾವು ಅಡಿಕೆಗೆ ಗಮನ ಕೊಡ್ತೇವೆ ವಿನಃ ಮಿಶ್ರ ಬೆಳೆಗಳಿಗೆ ಸರಿಯಾದ ಪೋಷಕಾಂಶ ಕೊಡುವಂತದನ್ನ ಸುಮಾರು ಜನ ಮಾಡಿಕೊಳ್ಳಿಕ್ಕೆ ಹೋಗುದಿಲ್ಲ. ಇದು ಹೇಗಾಗ್ತದೆ ಅಂತ ಹೇಳಿದ್ರೆ, ಒಂದು ಮನೆಯಲ್ಲಿ 2 ಸಣ್ಣ ಸಣ್ಣ ಮಕ್ಕಳಿರುವಾಗ ಒಬ್ಬ ಮಗುವಿಗೆ ನಾವು ಊಟ ಕೊಟ್ಟು ಇನ್ನೊಂದು ಮಗುವಿಗೆ ಊಟ ಕೊಡದಿದ್ರೆ ಆ ಅಣ್ಣನ ತಟ್ಟೆಯಿಂದ ತಮ್ಮ ಕಿತ್ಕೊಂಡಾಗ ಆಗ್ತದೆ. ಹಾಗಾಗ್ಬಾರ್ದು. ಒಂದು ಕೃಷಿ ಮಾಡುವಾಗ ಪ್ರಧಾನ ಬೆಳೆಗೆ ಎಷ್ಟು ಪ್ರಾಮುಖ್ಯತೆಯನ್ನು ಕೊಡ್ತೇವೆ ಉಪ ಬೆಳೆಗಳಿಗೆ ಕೂಡ ಅಷ್ಟೇ ಪ್ರಾಮುಖ್ಯತೆಯಲ್ಲಿ ಪೋಷಕಾಂಶವನ್ನು ಕೊಡಬೇಕು. ಇದರಲ್ಲಿ ಅಡಿಕೆಯಲ್ಲಿ ಬೆಳೆಯುವಂತಹ ಉಪ ಬೆಳೆ ಬೆಳೆಯುವುದರಲ್ಲಿ ಒಂದು ಅನುಕೂಲ ಏನಂತ ಹೇಳಿದ್ರೆ, ಅಡಿಕೆ ಶಿಫಾರಸು ಮಾಡಿದಷ್ಟೇ ಗೊಬ್ಬರವನ್ನ ಕಾಳುಮೆಣಸು ಕೊಡಬೇಕಾಗ್ತದೆ ಮತ್ತು ಕೊಕ್ಕೋ ಕೊಡಬೇಕಾಗ್ತದೆ. ಇದು ನಮಗೆ ಪಾಲಿಸಲಿಕ್ಕೆ ಸುಲಭ ಅಂತ ಹೇಳಿ, ಯಾಕಂತ ಹೇಳಿದ್ರೆ ಕಾಳುಮೆಣಸಿಗೆ ಶಿಫಾರಸು ಮಾಡಿದಂತಹ ಗೊಬ್ಬರದ ಪ್ರಮಾಣ ಕೂಡ 140 ಅಥವಾ ಯೂರಿಯಾದ ರೂಪದ ರಸಗೊಬ್ಬರ ರೂಪದಲ್ಲಿ ಹೋದ್ರೆ 220 grams ಯೂರಿಯಾ, 200 grams ರಾಕ್ ಫಾಸ್ಫೇಟ್, 235 grams ಪೊಟ್ಯಾಷ್, ಇಷ್ಟೇ ಪ್ರಮಾಣ ಕೂಡ ನಾವು ಕೊಕ್ಕೋ ಕೂಡ ಕೊಡಬೇಕಾಗ್ತದೆ. ಹಾಗಾಗಿ ಒಂದು ಅಡಿಕೆ ಮರ ಇರುವಾಗ ಅದಕ್ಕೆ ನಾವು ಕಾಳುಮೆಣಸನ್ನ ಹಬ್ಬಿಸಿದ್ರೆ